23390. ಇದೀಗ ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ. ಭಾಗವಹಿಸುತ್ತಾರೆ ಡಾಕ್ಟರ್ ಬಿ ಪ್ರಸನ್ನಕುಮಾರ್, ಉಪನಿರ್ದೇಶಕರು ಪಾಲಿಕ್ಲಿನಿಕ್ ಪಶುಸಂಗೋಪನೆ ಇಲಾಖೆ ಚಿತ್ರದುರ್ಗ. ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273 ಹಾಗೂ 9141970272. ನಮಸ್ಕಾರ ರೈತ ಬಾಂಧವರೇ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಒಂದು ಜಾನುವಾರುಗಳ ನಿರ್ವಹಣೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಅಂದರೆ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ, ಕುರಿ ಇರ್ಬೋದು, ಮೇಕೆ ಇರ್ಬೋದು, ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಅಂದರೆ ಈ ಒಂದು ಜಾನುವಾರುಗಳಿಗೆ ಏನೇನು ಸಮಸ್ಯೆಗಳು ಆಗ್ತವೆ ಮತ್ತು ಅವುಗಳನ್ನು ನಾವು ಹೇಗೆ ನಿರ್ವಹಣೆ ಮಾಡಬೇಕು, ಅವುಗಳಿಗೆ ಯಾವ ರೀತಿ ಮೇವು ಕೊಡಬೇಕು, ಇದ್ರ ಬಗ್ಗೆ ಎಲ್ಲ ನಾವು ಇವತ್ತು ಮಾತಾಡ್ತಾ ಹೋಗೋಣ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಮತ್ತು ಈ ವಿಷಯಗಳ ಕುರಿತಂತೆ ಮಾಹಿತಿ ನೀಡಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಚಿತ್ರದುರ್ಗ ಪಶುಸಂಗೋಪನೆ ಇಲಾಖೆಯ ಪಾಲಿಕ್ಲಿನಿಕ್ನ ಉಪನಿರ್ದೇಶಕರಾದಂಥ ಡಾಕ್ಟರ್ ಬಿ ಪ್ರಸನ್ನ ಕುಮಾರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳನ್ನು ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ. 9448640273 ಇದು ಒಂದು ಸಂಖ್ಯೆ. ಮತ್ತೊಂದು 9141970272, ಈ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಸರ್, ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ ಅನ್ನೋದ್ರ ಬಗ್ಗೆ, ಅಂದ್ರೆ ಯಾವ್ಯಾವ ಸಮಸ್ಯೆಗಳು ಬರ್ತವೆ ಈ ಜಾನುವಾರುಗಳಲ್ಲಿ ಬೇಸಿಗೆಯಲ್ಲಿ? ಈಗ ಬಿಸಿಲು ಸಾಕಷ್ಟು ಬಿಸಿಲಿದೆ, ಮತ್ತು ಅವುಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು? ಅಂದ್ರೆ ಈಗ ಮೇವು ಇರ್ಬೋದು ಅಥವಾ ಆಹಾರ ಇದು ಕೊಟ್ಟಿಗೆ ನಿರ್ವಹಣೆ ಇರ್ಬೋದು, ರೋಗಗಳು ಇರ್ಬೋದು, ಮತ್ತು ಅವನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಸರ್. ಏನೇನು ಸಮಸ್ಯೆಗಳು ಬರ್ತಾವ ಅನ್ನೋದು ಹೇಳಿ ಸರ್. ಹೌದು, ಈಗ ಮನುಷ್ಯನಾಗೆ ಪ್ರಾಣಿಗಳಲ್ಲೂ ಅಥವಾ ಜಾನುವಾರುಗಳಲ್ಲೂ ಕೂಡ ಈ ಬೇಸಿಗೆ ಅಥವಾ ಬಿಸಿಲು ಜಾಸ್ತಿ ಆದಾಗ, ತಾಪಮಾನ ಜಾಸ್ತಿ ಆದಾಗ ಅವುಗಳು ಕೂಡ ಒತ್ತಡದಿಂದ ಬಳಲ್ತವೆ. ಅನೇಕ ತೊಂದರೆಗಳು ಜಾನುವಾರುಗಳಿಗೆ, ಅದು ಹಸು, ಎಮ್ಮೆ, ಕುರಿ, ಮೇಕೆ ಆಗಿರ್ಬೋದು, ಎಲ್ಲ ಪ್ರಾಣಿಗಳಾಗಿರ್ಬೋದು, ತೊಂದರೆಗಳಿಗೆ ಈಡಾಗ್ತವೆ. ಅವುಗಳಲ್ಲಿ ಮುಖ್ಯವಾಗಿ ಉಸಿರಾಟದ ಒಂದು ತೊಂದರೆ ಆಗ್ತದೆ, ಅಂದ್ರೆ ಬಾಯಿಯಿಂದ ಉಸಿರಾಡುವಂಥದ್ದು, ತೇಗು ಜಾಸ್ತಿ ಆಗ್ತದೆ. ಆಮೇಲೆ ಆಹಾರ ಕಡಿಮೆ ಸೇವನೆ ಮಾಡ್ತವೆ, ಹೆಚ್ಚು ಆಹಾರವನ್ನು ಸೇವನೆ ಮಾಡೋದಿಲ್ಲ, ಹಾಲಿನ ಉತ್ಪಾದನೆ ಕಡಿಮೆ ಆಗ್ತದೆ, ಮೇವು ನೀರು ಕಡಿಮೆ ಆದ್ರಿಂದ ಸಾಧಾರಣವಾಗಿನೇ ಅದು ಹಾಲಿನ ಉತ್ಪಾದನೆ ಕಡಿಮೆ ಆಗ್ತದೆ. ಹಾಗೇನೆ ದುಡಿಯೋ ಎತ್ತುಗಳಿದ್ರೆ ಅವುಗಳಲ್ಲಿ ಅದರ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತದೆ. ಈ ಬಿಸಿಲಿನ ಒಂದು ತಾಪಕ್ಕೆ ಅವುಗಳು ಕೆಲಸ ಹೊಲದಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಕೆಲಸ ಮಾಡೋದು ಕಷ್ಟ ಆಗ್ತದೆ. ಹಾಗೆ ಮತ್ತೆ ಜೊತೆಗೆ ಸಂತಾನ ಅಭಿವೃದ್ಧಿ ಒಂದು ಕಾರ್ಯದಲ್ಲೂ ಕೂಡ ಅದರಲ್ಲೂ ಕೂಡ ಒಂದು ಸಾಮರ್ಥ್ಯ ಕಡಿಮೆ ಆಗುವಂತ ಸಾಧ್ಯತೆ ಇದಿರ್ತದೆ. ಇವೆಲ್ಲ ಈ ಬಿಸಿಲಿನ ಒಂದು ಬೇಗೆಯಿಂದ ಅಥವಾ ತಾಪಮಾನ ಹೆಚ್ಚಾದಾಗ ಅವು ತೊಂದರೆಗಳು, ಜಾನುವಾರುಗಳಿಗೆ ಆಗ್ತಕ್ಕಂತ ತೊಂದರೆಗಳು. ಈಗ ನೋಡಿ, ನಮಗೆ ಸಾಮಾನ್ಯವಾಗಿ ಮಾರ್ಚು, ಏಪ್ರಿಲ್, ಮೇ ಬಿಸಿಲು ಬಹಳಷ್ಟು ಇರುತ್ತೆ. ಅವಕ್ಕೆ ನಮಗೆ ಆಹಾರ, ಒಳ್ಳೆ ಆಹಾರ ಕೊಡಬೇಕಂದ್ರೂ ನಮಗೆ ಯಾಕಂದ್ರೆ ಹಸಿರು ಮೇವು ಅನ್ನೋದು ಈ ಸಂದರ್ಭದಲ್ಲಿ ಸಿಗೋದಿಲ್ಲ. ಈ ಆಹಾರ ಕೊಡೋದ್ರಲ್ಲೂ ನಾವು ಬಹಳ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಎಂಥ ಆಹಾರ ಕೊಡಬೇಕು, ಯಾವ ರೀತಿ ಆಹಾರ ಕೊಡಬೇಕಾಗುತ್ತೆ, ಆಹಾರ ನಿರ್ವಹಣೆ ಹೇಗೆ ಮಾಡಬೇಕು? ಈಗ ಬೇಸಿಗೆಯಲ್ಲಿ ನಾವು ಬರೇ ಒಣ ಹುಲ್ಲನ್ನು ಕೊಡೋದ್ರಿಂದ ಆ ಜಾನುವಾರುಗಳು ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ನಮಗೆ ಏನಾದರೂ ಸಾಧ್ಯ ಆದರೆ ಹಸಿರು ಮೇವನ್ನ ಬೆಳೆಸಿ ಅದನ್ನ ಕೊಡಬಹುದು, ಜಾನುವಾರುಗಳಿಗೆ ಕೊಡಬಹುದು. ಇಲ್ಲ ಅಂತಂದ್ರೆ ನಮ್ಮ ದನದ ಕೊಟ್ಟಿಗೆ ಸುತ್ತಮುತ್ತನೋ ಅಥವಾ ಹೊಲ ಗದ್ದೆಗಳ ಬದುಗಳಲ್ಲಿ ಮೇವಿನ ಮರಗಳನ್ನ ಬೆಳೆದು, ಉದಾಹರಣೆಗೆ ಅಗಸೆ, ಹಾಲ್ವಾಣ, ಸುಬಾಬುಲ್ಲು, ಈ ರೀತಿ ಮರಗಳನ್ನ ಬೆಳೆದ್ಬಿಟ್ಟು ಅವುಗಳನ್ನ ಮೇವನ್ನ ಕೊಟ್ರೆ ಅದು ಒಳ್ಳೆ ಪೌಷ್ಟಿಕವಾದ ಮೇವು ಆಗ್ತದೆ. ಜೊತೆಗೆ ನೆರಳು ಕೂಡ ಇರ್ತದೆ, ಆ ಕೊಟ್ಟಿಗೆ ಸುತ್ತರ ಬೆಳೆದ್ರೆ ಆ ಕೊಟ್ಟಿಗೆಗೆ ಅಥವಾ ಜಾನುವಾರುಗಳಿಗೆ ನೆರಳು ಕೂಡ ಲಭಿಸ್ತದೆ, ಒಳ್ಳೆ ಪೌಷ್ಟಿಕವಾದ ಆಹಾರ ಕೂಡ ಅವುಗಳಿಗೆ ಆಗ್ತದೆ. ಇಲ್ಲ ನಮಗೆ ಅದು ಹಸಿರು ಮೇವು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಂದರ್ಭದಲ್ಲಿ ಒಣ ಮೇವನ್ನೇ ಪೌಷ್ಟೀಕರಿಸಿ ಕೊಡಬಹುದು. ಒಣ ಮೇವನ್ನ ಪೌಷ್ಟೀಕರಣ ಮಾಡತಕ್ಕ ಇರತಕ್ಕಂಥ ವಿಧಗಳಿದ್ದಾವೆ. ಉದಾಹರಣೆಗೆ ಯೂರಿಯಾ ಪೌಷ್ಟೀಕರಣ ಅಂತ ಹೇಳ್ತೇವೆ. ಅಂತಂದ್ರೆ ಒಂದು 100 ಕೆಜಿ ಒಣ ಹುಲ್ಲು, ಭತ್ತದ ಹುಲ್ಲು, ರಾಗಿ ಹುಲ್ಲು ಇದೆ ಅಂತಂದ್ರೆ ಅದನ್ನ 2 ಕೆಜಿ ಯೂರಿಯಾ 20 ಲೀಟರ್ ನೀರಿನಲ್ಲಿ ದ್ರಾವಣ ಮಾಡಿಬಿಟ್ಟು ಅದನ್ನ ಸಿಂಪಡಿಸಿ ಆ ಹುಲ್ಲಿನ ಮೇಲೆ ಸಮನಾಗಿ ಸಿಂಪಡಣೆ ಮಾಡಿ ಒಂದು ವಾರಗಳ ಕಾಲ ಆ ಹುಲ್ಲನ್ನ ನಾವು ಮುಚ್ಚಿಟ್ಬಿಟ್ಟು ಆ ಒಂದು ತಾಟ್ಪಲ್ಲಲ್ಲೋ ಅಥವಾ ಒಂದು ಪ್ಲಾಸ್ಟಿಕ್ ಶೀಟ್ನಲ್ಲೋ ಮುಚ್ಚಿಬಿಟ್ಟು ನಂತರ ಅವುಗಳನ್ನು ಜಾನುವಾರುಗಳಿಗೆ ಕೊಡೋದ್ರಿಂದ ಅದರಲ್ಲಿ ಪೌಷ್ಟಿಕತೆ ಹೆಚ್ಚಿರ್ತದೆ, ಜಾನುವಾರುಗಳು ಹೆಚ್ಚು ಇಷ್ಟಪಟ್ಟು ತಿಂತವೆ ಮತ್ತು ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗ್ತದೆ. ಈಗ ಕೆಲವರೆಲ್ಲ ಈ ಶೇಂಗಾ ಒಟ್ಟು ಕೊಡ್ತಾರೆ, ಆಮೇಲೆ ಈ ರಾಗಿ ಕಡ್ಡಿ ಕೊಡ್ತಾರೆ, ಅದ್ರ ಜೊತೆಗೆ ಈ ಹಿಂಡಿ ಅಂತದೆಲ್ಲ ಕೊಡ್ತಾರೆ. ಅದು ಎಷ್ಟು ಗಟ್ಟಿ ಇರುತ್ತೆ, ಅದ್ರ ಬಗ್ಗೆ ಏನಾದ್ರೂ ಇನ್ನು ಬೇರೆ ಏನಾದ್ರೂ ಕ್ರಮಗಳನ್ನು ತಗೋಬಹುದು ಅವರು? ಇದು ಮೇವಾಗಿ ಈ ಶೇಂಗಾ ಒಟ್ಟನ್ನ ಕೊಡ್ತಾ ಇರ್ತಾರೆ, ರಾಗಿ ಒಣಹುಲ್ಲು ಭತ್ತದ ಹುಲ್ಲನ್ನ ಕೊಡ್ತಾ ಇರ್ತಾರೆ. ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಪೌಷ್ಟಿಕಾಂಶ ಇರ್ತದೆ, ಜೊತೆಗೆ ಅದರ ಜೊತೆಗೆ ಹಿಂಡಿ ಮಿಶ್ರಣ ಕೊಡಬಹುದು, ತಿಂಡಿ ಮಿಶ್ರಣ ಅಂತ ಹೇಳ್ತೀವಿ ನಾವು, ಅದನ್ನು ಕೊಡಬಹುದು. ಇಲ್ಲ ಲವಣ ಮಿಶ್ರಣ ಅಥವಾ ಮಿನರಲ್ ಮಿಕ್ಸ್ಚರ್ ಅಂತ ಹೇಳ್ತೇವೆ, ಅದನ್ನು ಕೂಡ ಒಂದು ರಾಸಿಗೆ ಸುಮಾರು 50 ಗ್ರಾಂನಷ್ಟು ಅದು ಮೇವಿನಲ್ಲಾದ್ರೂ ಕೊಡಬಹುದು ಅಥವಾ ನೀರಿನಲ್ಲಾದ್ರೂ ಹಾಕಿ ಕೊಡಬಹುದು. ಈ ರೀತಿ ಕೊಟ್ರೆ ಪೌಷ್ಟಿಕಾಂಶಗಳು ಜಾಸ್ತಿ ಜಾನುವಾರುಗಳಿಗೆ ಸಿಗುವಂತೆ ಆಗ್ತದೆ. ಸರ್, ಈಗ ಈಗ ಆಕಳು ಅಥವಾ ಎಮ್ಮೆ ಇಂಥದಕ್ಕಾದ್ರೆ ನಾವು ಆಹಾರ ಈ ತರ ಕೊಡ್ತಿರ್ತೇವೆ. ಸಾಮಾನ್ಯವಾಗಿ ಈ ಕುರಿ ಮೇಕೆ ಸಾಕೋರು ಏನ್ ಮಾಡ್ತಾರೆ ಅಂದ್ರೆ ಕಾಡಿಗೆ ಹೊಡ್ಕೊಂಡು ಹೋಗ್ತಾರೆ. ಈ ಮೇಕೆ ಆದ್ರೆ ಏನಾಗುತ್ತೆ ಅಂದ್ರೆ ಕಾಡಿನಲ್ಲಿ ಗಿಡದಲ್ಲೇ ಇದಂತೆ ಎಲ್ಲೆನ್ನ ತಿಂದು ಇದು ಹೊಟ್ಟೆ ತುಂಬಿಸ್ಕೊಳ್ತಾ, ಆದ್ರೆ ಕುರಿ ಹುಲ್ಲು ತಿನ್ನುವಂಥದ್ದು, ಅವಕ್ಕೆ ಇದು ಆಹಾರ ಸರಿಯಾಗಿ ಅಷ್ಟು ಸಿಗೋದಲ್ಲ, ಅವುಗಳನ್ನ ಹೇಗೆ ಅವರು ನಿರ್ವಹಣೆ ಮಾಡಬಹುದು? ಯಾವುದೇ ಜಾನುವಾರು ಆಗಿರ್ಬೋದು, ಅದು ಹಸು ದನಗಳಾಗಿರ್ಬೋದು ಅಥವಾ ಕುರಿ ಮೇಕೆಗಳಾಗಿರ್ಬೋದು, ಈ ಬೇಸಿಗೆಯ ಸಮಯದಲ್ಲಿ ತಂಪಾದ ಒಂದು ವಾತಾವರಣ ಸಮಯದಲ್ಲಿ ಅವುಗಳನ್ನ ಮೇಯಿಸಬೇಕು. ಉದಾಹರಣೆಗೆ ಬೆಳಗಿನ ಹೊತ್ತು ಸುಮಾರು 1:00 to 10:00, ಸಂಜೆ ಸಮಯದಲ್ಲಿ 4:00 to 6:00 ಸಮಯದವರೆಗೆ ಅವುಗಳನ್ನ ಮೇಯಿಸಬೇಕಾಗ್ತದೆ. ತಾವು ಹೇಳಿದ್ರೆ ಕುರಿಗಳಿಗೆ ಅಂತ ಒಳ್ಳೆ ಪೌಷ್ಟಿಕವಾದ ಮೇವು ಸಿಗೋದಿಲ್ಲ ಅಂತ ಹೇಳಿದ್ರಿ, ಅಂತ ಸಂದರ್ಭದಲ್ಲಿ ನಾವು ಕೆಲವೊಂದು ಮೇವುಗಳನ್ನ ಏನಾದ್ರೂ ಸಂಗ್ರಹಿಸಿ, ಈಗ ಉದಾಹರಣೆಗೆ ಈ ಏನು ಶೇಂಗಾ ಬಳ್ಳಿ ಇರ್ತದೆ ಅಥವಾ ಅಲಸಂದೆ ಒಣಗಿದ ಬಳ್ಳಿ ಅಥವಾ ಉಬ್ಲು ಅಂತ ಹೇಳ್ತೀವಿ, ಇಂಥದನ್ನ ಸಂಗ್ರಹಿಸಿ ಸಂಜೆ ಸಮಯದಲ್ಲಿ ಅವುಗಳಿಗೆ ನೀಡಿದ್ರೆ, ಜೊತೆಗೆ ಕೈತಿಂಡಿ ಸ್ವಲ್ಪ ಪ್ರಮಾಣದಲ್ಲಿ, ಈಗ ನಾವು ಕೈತಿಂಡಿಯನ್ನ ಒಂದು ಕುರಿಗೆ ಸುಮಾರು 250 ಗ್ರಾಂ ಕೈತಿಂಡಿ ಅಥವಾ ಪೌಷ್ಟಿಕವಾದ ಆಹಾರವನ್ನ ಕೊಡೋದ್ರಿಂದ ಅವಕ್ಕೆ ಒಳ್ಳೆ ಒಂದು ಆಹಾರವನ್ನ ಒದಗಿಸಿದಂತೆ ಆಗ್ತದೆ. ಇತ್ತೀಚೆಗೆ ಕೆಲವರು ನೋಡಿದ್ದೇನೆ, ಕುರಿ ಸಾಕಾಣಿಕೆ ಮಾಡೋರು ಮೇಕೆ ಸಾಕಾಣಿಕೆ ಮಾಡೋರು ಈ ಮೆಕ್ಕೆಜೋಳನ ಹಾಕ್ತಿರ್ತಾರೆ. ಹೌದು, ಅದು ಒಳ್ಳೇದ ಅಂತೀರ? ಅದರಲ್ಲಿ ಈ ಪಿಷ್ಟ ಅನ್ನೋದು ಜಾಸ್ತಿ ಇರುತ್ತೆ ಮೆಕ್ಕೆಜೋಳದಲ್ಲಿ, ಶಕ್ತಿ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೇವೆ, ಅದನ್ನು ಕೂಡ ಕೊಡಬಹುದು. ಏನು ಈ ಒಂದು ಬೇಸಿಗೆಯಲ್ಲಿ ಆ ಒಂದು ಆಹಾರದ ಕೊರತೆ ಉಂಟಾಗ್ತದೆ, ಅದರಲ್ಲಿ ಮೆಕ್ಕೆಜೋಳ ಕೂಡ ಕೊಡಬಹುದು, ಆದ್ರೆ ಹೆಚ್ಚಿಗೆ ಕೊಡಬಾರದು. ಒಂದು 100 ಗ್ರಾಂನಷ್ಟು ಮಾತ್ರ ಒಂದು ಕುರಿ ಅಥವಾ ಮೇಕೆಗೆ ಕೊಟ್ರೆ ಸಾಕಾಗ್ತದೆ. ಸರ್, ಈಗ ಇದು ನಾವು ಆಹಾರಕ್ಕೆ ಸಂಬಂಧಪಟ್ಟಂಗೆ ಆಯ್ತು, ಇನ್ನು ಈ ಬೇಸಿಗೆಯಿಂದ ಅಂದ್ರೆ ಬಿಸಿಲಿನಿಂದ ಈ ಆರೋಗ್ಯ ಸಮಸ್ಯೆ ಆಗುತ್ತೆ, ಕೆಲವೆಲ್ಲ ರೋಗಗಳು ಬರಬಹುದು, ಇಂತ ಸಮಸ್ಯೆ ಯಾವ ರೀತಿ ಸಮಸ್ಯೆಗಳಾಗ್ತವೆ ಸರ್? ಕುರಿಗಳಲ್ಲಿ ಇರ್ಬೋದು ಅಥವಾ ಹಸುಗಳಲ್ಲಿ ಇರ್ಬೋದು. ಈಗ ಕುರಿ ದನಗಳು ಆಗಿರ್ಬೋದು, ಕುರಿ ಮೇಕೆ ಆಗಿರ್ಬೋದು, ಬಿಸಿಲಿನ ತಾಪ ಜಾಸ್ತಿ ಆದಾಗ, ಕೆಲವೊಮ್ಮೆ ನೀರು ಅದಕ್ಕೆ ಸರಿಯಾದ ಸಮಯಕ್ಕೆ ಸಿಗದೇ ಇದ್ದಾಗ ನಿರ್ಜಲೀಕರಣ ಅಂತ ಹೇಳ್ತೀವಿ, ಡಿಹೈಡ್ರೇಷನ್ ಅಂತ ಹೇಳ್ತೇವೆ, ಆ ರೀತಿ ಆಗೋ ಸಾಧ್ಯತೆ ಇರ್ತದೆ. ಅಂತ ಸಂದರ್ಭದಲ್ಲಿ ಅವು ಬಹಳ ಒಂದು ನೀರಿನ ಕೊರತೆಯಿಂದ ಬಳಲ್ತವೆ. ಆ ಸಮಯದಲ್ಲಿ ನಾವು ತಕ್ಷಣ ಒಳ್ಳೆ ಶುದ್ಧವಾದ ನೀರನ್ನ ಒಂದು ಕೊಡಬೇಕಾಗ್ತದೆ. ಆದ್ರೆ ನೀರಿನ ಜೊತೆಗೆ ಸ್ವಲ್ಪ ಉಪ್ಪು, ಲವಣ ಮಿಶ್ರಣ ಜೊತೆಗೆ ಸ್ವಲ್ಪ ಬೆಲ್ಲವನ್ನ ಹಾಕಿ ಕೊಟ್ರೆ ಅವಕ್ಕೆ ಆರೋಗ್ಯಕ್ಕೆ ಉತ್ತಮ ಆಗ್ತದೆ, ಆ ನಿರ್ಜಲೀಕರಣ ಕಡಿಮೆ ಆದಂಗೆ ಆಗ್ತದೆ. ಕನಿಷ್ಠ ಇಂಥ ಬೇಸಿಗೆ ಸಮಯದಲ್ಲಿ ಒಂದು 2-3 ಬಾರಿ ಆ ರೀತಿ ಕೊಟ್ರೆ ಅವಳ ಆರೋಗ್ಯ ಸುಧಾರಣೆ ಆಗ್ತದೆ. ಜೊತೆಗೆ ಅನೇಕ ಕಾಯಿಲೆಗಳು ಬರ್ತವೆ ಬೇಸಿಗೆ ಸಮಯದಲ್ಲಿ. ಉದಾಹರಣೆಗೆ ಅವು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ವೈರಲ್ ಫೀವರ್ ಅಂತ ಹೇಳ್ತೀವಿ, ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆಗಳು ಜಾಸ್ತಿ. ಮನುಷ್ಯನಲ್ಲೂ ಕೂಡ ವೈರಸ್ನಿಂದನೇ ಬೇಸಿಗೆಯಲ್ಲಿ ಬರ್ತವೆ, ಹಾಗೆ ಜಾನುವಾರುಗಳಲ್ಲಿ ಕೂಡ ವೈರಸ್ನಿಂದ ಬರ್ತವೆ. ದನಗಳಲ್ಲಾದ್ರೆ ಕಾಲುಬಾಯಿ ರೋಗ ಅಂತ ಹೇಳ್ತೇವೆ ನಾವು, ಅದು ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆ, ಅದು ಬೇಸಿಗೆಯಲ್ಲಿ ಕಾಡ್ತದೆ ಜಾನುವಾರುಗಳಿಗೆ. ಅದಕ್ಕೆ ಮುಂಜಾಗ್ರತೆಯಾಗಿ ಲಸಿಕೆಗಳನ್ನ ಹಾಕಿಸ್ಕೋಬೇಕು, ಅಂದ್ರೆ ಚಳಿಗಾಲದಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಈ ಕಾಲುಬಾಯಿ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಸಿಕೊಂಡ್ರೆ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಯಾವುದೇ ತೊಂದರೆ ಇರೋದಿಲ್ಲ. ಇನ್ನು ಕುರಿ ಮೇಕೆಗಳಿಗೆ ನಾವು ನೋಡೋದಾದ್ರೆ, ಕುರಿ ಮತ್ತು ಮೇಕೆಗಳಲ್ಲಿ ಕುರಿ ಸಿಡುಬು ಅಂತ ಹೇಳ್ತೇವೆ, ಆಡು ಭಾಷೆಯಲ್ಲಿ ಅಮ್ಮ ಅಂತ ಹೇಳ್ತಾರೆ ಕುರಿ ಸಿಡುಬು ಅಂತೇಳಿ, ಅದು ಈ ಬೇಸಿಗೆಯಲ್ಲಿ ಕುರಿಗಳಿಗೆ ಬಹಳ ಕಾಡ್ತದೆ. ಜೊತೆಗೆ ಇನ್ನೊಂದು ವೈರಸ್ ನಿಂದ ಬರ್ತಕ್ಕಂತ ಕಾಯಿಲೆ PPR ಅಂತ ಹೇಳಿ ಕರೀತಾರೆ, ಆ ಕಾಯಿಲೆ ಕೂಡ ಬರ್ತದೆ. ಅದನ್ನು ಕೂಡ ಈ ಎರಡು ಕಾಯಿಲೆಗಳಿಗೆ ನಾವು ಮುಂಜಾಗ್ರತೆಯಾಗಿ ಲಸಿಕೆಗಳನ್ನ ಹಾಕಿಸ್ಕೋಬೇಕು. ಕುರಿಗಳಲ್ಲಿ ಸಿಡುಬು ಮತ್ತೆ PPR ಅಂತೇಳಿ, ಜಾನುವಾರುಗಳಲ್ಲಿ ಈ ಒಂದು ಕಾಲುಬಾಯಿ ಬೇನೆ ಲಸಿಕೆಗಳನ್ನ ಮುಂಜಾಗ್ರತೆಯಾಗಿ ಹಾಕಿಸ್ಕೊಂಡ್ರೆ ಅದನ್ನ ತಡೆಗಟ್ಟಬಹುದು. ಜೊತೆಗೆ ಈ ಒಂದು ಬೇಸಿಗೆ ಸಮಯದಲ್ಲಿ ಅಕಾಲಿಕ ಮಳೆ ಬರ್ತಾ ಇರ್ತದೆ. ಹೌದು, ಈ ಅಕಾಲಿಕ ಮಳೆ ಬಂದಾಗ ಭೂಮಿಯಲ್ಲಿ ಚಿಗುರು, ಹೊಸ ಚಿಗುರು ಬರ್ತದೆ. ಆ ಸಮಯದಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳು, ಮಣ್ಣಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಆ ಚಿಗುರಿನಲ್ಲಿ ಕಲಬೆರಕೆ ಅಥವಾ ಮಿಶ್ರಣ ಆಗುವಂತ ಸಾಧ್ಯತೆ ಇರುತ್ತೆ. ಅಂತ ಒಂದು ಚಿಗುರನ್ನ ನಮ್ಮ ಕುರಿ ಮೇಕೆಗಳು ತಿಂದಾಗ ತಕ್ಷಣ ಒಂದು ಕಾಯಿಲೆ ಬರ್ತದೆ. ಅದಕ್ಕೆ ಕರಳು ಬೇನೆ ಅಂತ ಕರಿತೇವೆ. ಇಂಗ್ಲಿಷ್ ನಲ್ಲಿ ಎಂಟಿರೋಟಾಕ್ಸೆಮಿಯಾ ಅಥವಾ ET ಅಥವಾ ಎಂಟಿರೋಟಾಕ್ಸೆಮಿಯಾ ಅಂತ ಹೇಳಿ ಹೇಳ್ತಾರೆ. ಅಂತ ಕಾಯಿಲೆ ಬಂದಾಗ ಅದು ಬಹಳ ಅಕ್ಯೂಟ್ ಕಾಯಿಲೆ ಅಂತ ಹೇಳ್ತೀವಿ, ತೀವ್ರತರವಾಗಿ ಬಾಧಿಸ್ತದೆ. ಅದು ಇಮ್ಮಿಡಿಯೇಟ್ ಆಗಿ ಕುರಿಗಳು ಸತ್ತೋಗ್ತವೆ. ಆ ಮೇಯ್ತಾ ಇರತಕ್ಕಂತ ಫೀಲ್ಡ್ ಅಥವಾ ಹೊಲಗಳಲ್ಲೇನೆ ಕುರಿಗಳು ಸತ್ತು ಬಿದ್ದು ಬಿಡ್ತವೆ. ಹಾಗಾಗಿ ಅದಕ್ಕೆ ಚಿಕಿತ್ಸೆ ಮಾಡ್ಲಿಕ್ಕೂ ಅವಕಾಶ ಇರೋದಿಲ್ಲ. ಅಂತ ಕಾಯಿಲೆ ಬರದಾಗೇನೆ ನಾವು ಈ ಮುಂಗಾರು ಮಳೆ ಬರೋದಕ್ಕಿಂತ ಮುಂಚೆನೆ, ಅಂದ್ರೆ ಈ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲೇ ಆ ಕುರಿ ಏನು ಕರಳು ಬೇನೆ ಅಥವಾ ET ಅಥವಾ ಎಂಟಿರೋಟಾಕ್ಸಿಮಿಯಾ ಲಸಿಕೆಯನ್ನ ಹಾಕ್ಸೋದ್ರಿಂದ ಆ ಮಳೆಗಾಲದಲ್ಲಿ ಬರ್ತಕ್ಕಂಥ ಹಾನಿಯನ್ನ ಕುರಿ ಮೇಕೆಗಳನ್ನ ಸಂರಕ್ಷಣೆ ಮಾಡಬಹುದು ಹಾನಿಗಳಿಂದ. ಕೆಳಗರೆ ನೀವು ನೇರ ಫೋನಿನ ಕಾರ್ಯಕ್ರಮ ಕೇಳ್ತಿದ್ದೀರಿ. ಬೇಸಿಗೆಯಲ್ಲಿ ಒಂದು ಜಾನುವಾರುಗಳ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕಂದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು 9448640273 ಹಾಗೂ 9141972 ಈ ಸಂಖ್ಯೆಗಳಿಗೆ ಕರೆ ಮಾಡಿ ಈಗ ನೀವು ನೇರವಾಗಿ ತಜ್ಞರ ಜೊತೆಗೆ ಮಾತಾಡ್ಬೋದು. ಸರಿ, ಈಗ ಬೇಸಿಗೆ ಅಂದ್ರೆ ಸಡನ್ ಆಗಿ ಮಳೆ ಬಂತು, ಈಗ ಕೆಲವು ಕಡೆ ಮಳೆ ಆಗ್ತಾನೆ ಇದೆ, ನೀವು ಹೇಳ್ದಂಗೆ ಅಲ್ಲಿ ಹಸಿರನ್ನು ಕಾಣ್ತಾ ಇದೆ. ಇದ್ರ ಜೊತೆಗೆ ಈಗ ನಾವು ಒಂದು ಕರೆ ಇದೆ ಸರ್, ಕರೆಯ ನಂತರ ನಾವು ಮತ್ತೆ ಚರ್ಚೆ ಮುಂದುವರ್ಸೋಣ. ಹಲೋ ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್, ನಾ ಚಿಕ್ಕಣ್ಣಹಳ್ಳಿಯಿಂದ ಬಸವರಾಜ್ ಅಂತ ಸರ್. ಬಸವರಾಜ್ ಸರ್, ಏನಿಲ್ಲ ಸರ್, ಈಗ ಡಾಕ್ಟರ್ ಮಾಹಿತಿ ಕೊಡ್ತಾ ಇದಾರಲ್ಲ ಸರ್, ಈಗ ಇದೇ ಮಾಹಿತಿನ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸರ್ ಊರೂರಿಗೂ ಆ ಮಾಹಿತಿ ತಿಳಿಸ್ಕೊಟ್ರೆ ಬಹಳ ಚೆನ್ನಾಗಿರುತ್ತಲ್ಲ ಸರ್. ಇದು ಹೌದಾ? ಈಗ ತಾವು ಅಲ್ಲ ಬಸವರಾಜ್ ಅವರು. ಹಲೋ ಬಸವರಾಜ್, ಹೇಳಿ ಸರ್. ಹೇಳಿ, ಈಗ ನಿಮ್ಮಲ್ಲಿ ಈಗ ಕುರಿ ಏನನ್ನ ಸಾಕಿರೋದು ಅಥವಾ ಹಸು ಸಾಕಿರೋದು ಇದೆಯಾ ನಿಮ್ಮ ಮನೆಯಲ್ಲಿ? ಇದೆ ಸರ್, ಕುರಿಗಳು ನಮ್ಮವೇನಿಲ್ಲ ಸರ್, ನಮ್ಮ ಹಸು ಇದಾವೆ. ಇಲ್ಲೆಲ್ಲ ಬಹಳ ಕುರಿ ಸಾಕಿದಾರೆ ಸರ್, ಬಹಳ ಸಾಕಿದಾರೆ, ಕೆಲವರಿಗೆಲ್ಲ ಗೊತ್ತಿಲ್ಲ ಸರ್. ಈಗ ET ಅಂತ ಹೇಳಿದ್ರಲ್ಲ ಸರ್, ಸರ್ ಅವೆಲ್ಲ ಗೊತ್ತಿಲ್ಲ ಸರ್, ಇಲ್ಲೆಲ್ಲ ಕೆಲವು ಸಾಕಿರ್ತಾವ ಮಾಡ್ತಿರ್ತಾವಲ್ಲ, ಹಾಗಾಗಿ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬಸವರಾಜ್ ಅವ್ರೆ ತಿಳಿದಂತ ಡಾಕ್ಟರ್ಗಳು ಒಂದು ಪ್ರೋಗ್ರಾಮ್ ಕೊಟ್ರೆ ಒಂದ್ ತಿಂಗಳ ಒಂದು ಬೇಸಿಗೆ ಕಾಲದಲ್ಲಿ ಕೊಟ್ರೆ ಸಾಕು ಸರ್, ನಡೀತತ್ತೆ. ಬಸವರಾಜ್ ಅವ್ರೆ, ಈಗ ನಮ್ಮ ಇಲಾಖೆಯಿಂದ ಗ್ರಾಮ ಪಂಚಾಯತಿ ಮತ್ತೆ ಗ್ರಾಮ ಮಟ್ಟಗಳಲ್ಲಿ ಕೂಡ ಆಸ್ಪತ್ರೆಗಳಿದ್ದಾವೆ, ಅಲ್ಲಿ ವೈದ್ಯರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ತಾವುಗಳು ಅಥವಾ ಯಾರೇ ರೈತ ಬಾಂಧವರು ಆಸ್ಪತ್ರೆಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ತಗೋಬಹುದು. ಜೊತೆಗೆ ಈ ಆಕಾಶವಾಣಿ ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ಮಾಹಿತಿಯನ್ನ ಪಡ್ಕೋಬಹುದು. ಈಗ ಗ್ರಾಮ ಮಟ್ಟದಲ್ಲಿ ಈಗ ಇದೆ, ಈಗ ನಮಗೆ ಹೋಬಳಿ ಮಟ್ಟದಲ್ಲಂತೂ ಖಂಡಿತವಾಗಿ ಪಶು ಚಿಕಿತ್ಸಾಲಯ ಅಂತ ಇದೆ. ಆಮೇಲೆ ಸರಿಯಾದ ಮಾಹಿತಿಗಳು ಸಿಗಲ್ಲ ಸರ್ ಅಲ್ಲಿ ಹಾಸ್ಪಿಟಲ್ಗಳಿಗೆ. ಅಲ್ಲ ಬಸವರಾಜ್, ಇನ್ನೊಂದ್ ಏನ್ ಗೊತ್ತಾ, ಈಗ ಪ್ರತಿ ಒಂದು ಜಾನುವಾರಿಗೂ ಈ ಲಸಿಕೆ ಮಾಡಿಸ್ಲೇಬೇಕಂತ ಈಗ ಕಡ್ಡಾಯವಾಗಿ ಇದೆ. ನೀವು ಎಲ್ಲೆಲ್ಲಿ ಇದಾವೋ ಅಲ್ಲೆಲ್ಲಿ ಹೋಗಿ ಅವರೇ ಮಾಡಿ ಬರ್ತಾರೆ ಇಲಾಖೆಯಿಂದ ಸರ್? ಬಂದ್ ಮಾಡೋಗ್ತಾರೆ. ಏನಿಲ್ಲ, ಈ ದೇಶೀಯ ಕಾಲದಲ್ಲಿ ಮಾಹಿತಿ ಒಂದ್ ಏನ್ ಚಿಕ್ಕದಾಗಿ ಪ್ರೋಗ್ರಾಮ್ ಮಾಡಿದ್ರೆ ನಡೀತದೆ, ಏನ್ ಅಂತ ಒಂದು ದೊಡ್ಡದಾಗಿ ಏನ್ ಪ್ರೋಗ್ರಾಮ್ ಮಾಡೋಕೆ. ಜೊತೆಗೆ ನಾವು ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತೀವಿ, ರೈತರ ತರಬೇತಿ ಅಂತ ಮಾಡ್ತಾ ಇರ್ತೀವಿ, ಅಲ್ಲಿ ಕೂಡ ಮಾಹಿತಿಯನ್ನು ಕೊಡ್ತೇವೆ. ನಾವು ಗೊತ್ತಾಗಲ್ಲ ಸರ್, ಇಲ್ಲಿ ರೈತರಿಗೆ ಮಾಹಿತಿಗಳು ತರಬೇತಿ ನೀವು ಕೊಡೋದೇ, ಇಲ್ಲಿ ಕೆಲವರಿಗೆಲ್ಲ ಗೊತ್ತಿಲ್ಲ ಸರ್, ತರಬೇತಿನೇ ಗೊತ್ತಿಲ್ಲ. ನೀವು ನಮ್ಮ ಆಸ್ಪತ್ರೆ ಸಂಪರ್ಕ ಮಾಡಿ ಎಲ್ಲ ಮಾಹಿತಿ ಸರ್. ಇಲ್ಲಿರ್ತಾವಲ್ಲ ಸರ್ ಹಳ್ಳಿಗಳಾಗೆ ಸರ್, ಡಾಕ್ಟರ್ಗಳಿಗೆ ಅವ್ರು ನೀವು ಹೇಳ್ಬೇಕು ಸರ್, ಅವರೆಲ್ಲ ಮಾಹಿತಿ ಕೊಡ್ರಿ, ತರಬೇತಿ ಬಗ್ಗೆ ಯಾವಾಗ ತರಬೇತಿ ಇದೆ ಏನು ಅಂತ ಮಾಹಿತಿ ಕೊಟ್ರೆ ಎಲ್ಲ ರೈತರು ಉಪಯೋಗಿಸಿ. ಆಯ್ತು ಆಯ್ತು, ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಾವು, ಹೋಬಳಿ ಮಟ್ಟದಲ್ಲಿ ತರಬೇತಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ ಸರ್, ಹೋಬಳಿ ಮಟ್ಟದಲ್ಲಿ ಕೊಟ್ಬಿಡಿ ಸರ್, ಎಲ್ಲರೂ ಬರ್ತಾರ ಅಲ್ಲಿ. ಆಯ್ತು ಆಯ್ತು, ಧನ್ಯವಾದಗಳು. ಒಳ್ಳೇದು ಬಸವರಾಜ್, ನಮಸ್ಕಾರ. ಸರ್, ಈಗ ಈ ನಾವು ಕುರಿ ಸಾಕಣೆ ಇರ್ಬೋದು ಅಥವಾ ಹಸು ಸಾಕಣೆ ಇದೆ, ರೋಗ ಬರಲಾರ್ದಂಗೆ ಅಥವಾ ರೋಗ ತಡೆಗಟ್ಟಲಿಕ್ಕೆ ಅವುಗಳ ನಿರ್ವಹಣೆ ಮಾಡೋದ್ರಲ್ಲಿ ಕೊಟ್ಟಿಗೆ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಅಂದರೆ ಈಗ ಕುರಿ ಕೆಲವು ಕುರಿ ಹಟ್ಟಿ ಮಾಡಿರ್ತಾರೆ, ಅದು ಯಾವ ರೀತಿ ಇರಬೇಕು, ಹೆಂಗೆ ಅದನ್ನು ನಿರ್ವಹಣೆ ಮಾಡಬೇಕು, ಸ್ವಚ್ಛತೆ ಯಾವ ರೀತಿ ಕಾಪಾಡ್ಕೋಬೇಕು ಬೇಸಿಗೆಯಲ್ಲಿ? ಕರೆ ಇದೆ ಸರ್, ಕರೆ ನಂತರ ಮತ್ತೆ ನಾವು ಅದರ ಬಗ್ಗೆ ಮಾತಾಡೋಣ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಕರೆ ಯಾಕೋ ಮಾತಾಡ್ತಾ ಇಲ್ಲ ಸರ್, ಕರೆಯಲ್ಲಿ ಏನು ವ್ಯತ್ಯಾಸ ಆಗಿದೆ ಮುಂದೆ ನೋಡು. ಅದು ಸರ್, ಕೊಟ್ಟಿಗೆ ನಿರ್ವಹಣೆ ಹೇಗಿರ್ಬೇಕನ್ನ ಬೇಸಿಗೆಯಲ್ಲಿ ಕೊಟ್ಟಿಗೆಗಳಲ್ಲಿ ನಿರ್ವಹಣೆಯಲ್ಲಿ ಕೂಡ ಬಹಳ ಮಹತ್ವದ ಒಂದು ಪಾತ್ರ ವಹಿಸ್ತದೆ. ಆದಷ್ಟು ನಾವು ನೆರಳಿನಲ್ಲಿ ಜಾನುವಾರುಗಳನ್ನ ಇಡಬೇಕು ಅಂತ ಹೇಳ್ತೀವಿ. ಅಂದ್ರೆ ನೇರವಾಗಿ ಬಿಸಿಲಿನ ಒಂದು ಪ್ರಕಾಶ ಅಥವಾ ಅದ ಪ್ರಖರತೆ ಜಾನುವಾರುಗಳ ಮೇಲೆ ಬೀಳಬಾರದು, ಅವುಗಳನ್ನ ಕೊಟ್ಟಿಗೆಯಲ್ಲಿ ಅಥವಾ ನೆರಳಿನಲ್ಲೇ ಇಟ್ಟು ಜಾನುವಾರುಗಳನ್ನ ಸಾಕಬೇಕು ಅಂತ ಹೇಳ್ತೇವೆ. ಕೊಟ್ಟಿಗೆಯಲ್ಲಿ ವೆಂಟಿಲೇಷನ್ ಅಥವಾ ಗಾಳಿ ಆಡುವಂತದ್ದು, ಸಾಕಷ್ಟು ಗಾಳಿ ಬರ್ತಾ ಇರಬೇಕು. ಜೊತೆಗೆ ಕೊಟ್ಟಿಗೆ ನಾವು ಶೀಟ್ಗಳನ್ನ ಹಾಕಿರ್ತಾರೆ ಮೇಲೆ, ಕೊಟ್ಟಿಗೆ ಮೇಲೆ. ಸೊ ಅದು ಕೂಡ ಬಿಸಿಲಿಗೆ ಕಾದು ಬಿಟ್ಟು ಹೆಚ್ಚಿಗೆ ಒಂದು ತಾಪಮಾನ ಆಗ್ತದೆ. ಅಂತ ಸಂದರ್ಭದಲ್ಲಿ ತೆಂಗಿನ ಗರಿಗಳನ್ನ ಅಥವಾ ಹುಲ್ಲನ್ನ ಆ ಶೀಟ್ ಮೇಲೆ ಹಾಕಿಬಿಟ್ರೆ ಸ್ವಲ್ಪ ತಂಪಾದ ವಾತಾವರಣ ಇರ್ತದೆ. ಜೊತೆಗೆ ಈ ಹೈನುಗಾರಿಕೆ ಮಾಡ್ತಕ್ಕಂಥವ್ರು, ಈ ಹೆಚ್ಚು ಬೆಲೆ ಬಾಳ್ತಕ್ಕಂತ ಮಿಶ್ರತಳಿ ಹಸುಗಳನ್ನು ಸಾಕಿರ್ತಾರೆ, ಅಂತವರು ಫ್ಯಾನ್ಗಳನ್ನ ಉಪಯೋಗಿಸಬಹುದು. ಕೆಲವರು ಏರ್ ಕೂಲರ್ ಕೂಡ ಉಪಯೋಗಿಸುವಂತದನ್ನ ನಾವು ನೋಡಿದ್ದೇವೆ. ಈ ಕೂಲರ್ಗಳನ್ನ ಕೂಡ ಉಪಯೋಗಿಸಿ ಅಲ್ಲಿಯ ವಾತಾವರಣವನ್ನ ತಂಪಾಗಿ ಮಾಡ್ಲಿಕ್ಕೆ ಮಾಡ್ತಾರೆ. ಇದು ಕೂಡ ಈ ತರದ ನಾವು ಕೊಟ್ಟಿಗೆಗಳನ್ನ ನಿರ್ವಹಣೆ ಮಾಡಿ ಬೇಸಿಗೆಯಲ್ಲಿ ನಮ್ಮ ಜಾನುವಾರುಗಳನ್ನ ಸಂರಕ್ಷಣೆ ಮಾಡಬಹುದು. ನೀರು ಕೊಡೋದಿರ್ಬೋದು ಅಥವಾ ಇದು ಕೊಟ್ಟಿಗೆ ಕ್ಲೀನ್ ಮಾಡೋದಿರ್ಬೋದು, ಈ ತರ ಎಲ್ಲ ಮಾಡಬಹುದು. ಈಗ ಕಿಟಕಿಗಳಿರುತ್ತೆ ಕೊಟ್ಟಿಗೆಗೆ, ಅದಕ್ಕೆ ನಾವು ಈ ಗೋಣಿ ಚೀಲಗಳನ್ನ ನೀರಿನಲ್ಲಿ ನೆಲೆಸಿ ಅಲ್ಲಿ ನೇತಾಕಿದ್ರೆ ಗಾಳಿ ಒಳಗಡೆ ಬರುವಾಗ ತಂಪಾದ ಒಂದು ಹವೆಯನ್ನ ತೆಗೆದುಕೊಂಡು ಬರ್ತದೆ, ಆ ರೀತಿ ಮಾಡಬಹುದು. ಜೊತೆಗೆ ಆಗಾಗ ಜಾನುವಾರುಗಳ ಮೇಲೆ ನೀರನ್ನ ಸಿಂಪಡಣೆ ಮಾಡಬೇಕು. ಅದರಲ್ಲೂ ಎಮ್ಮೆಗಳು ಅದು ಉಷ್ಣವನ್ನ ತಡೆಯೋದಿಲ್ಲ, ಕಪ್ಪು ಚರ್ಮ ಇರೋದ್ರಿಂದ ಅದು ಉಷ್ಣ ತಡೆಯೋದಿಲ್ಲ. ಅವುಗಳನ್ನ ಈ ತೊಟ್ಟಿಗಳು ಅಥವಾ ಗುಂಡಿಗಳಲ್ಲಿ ನೀರಿದ್ರೆ ಮಧ್ಯಾಹ್ನ ಸಮಯದಲ್ಲಿ ಮಲಗಿಸ್ಬಿಡ್ಬೇಕು, ಬಿಟ್ಬಿಡ್ಬೇಕು ಅವುಗಳಲ್ಲಿ. ಇಲ್ಲ ಅಂತಂದ್ರೆ ಅವುಗಳ ಮೇಲೆ ಚಿಮುಕ್ಸ್ಬೇಕು, ನೀರು ಚಿಮುಕ್ಸ್ಬೇಕು ಅಥವಾ ಒಂದೆರಡು ಬಕೆಟ್ ನೀರನ್ನ ಆಗಾಗ ಆಗ್ತಾ ಇದ್ರೆ ಅವುಗಳು ಕೂಡ ಆ ಒಂದು ಬಿಸಿಲಿನ ತಾಪದಿಂದ ಹೊರಬರ್ತವೆ. ಸರ್, ಈಗ ಕೆಲವೊಂದು ರೋಗಗಳ ಬಗ್ಗೆ ಹೇಳಿದ್ರೆ, ಅಂದ್ರೆ ಬೇಸಿಗೆಯಲ್ಲಿ ಬರುವಂತ ರೋಗಗಳು, ಈಗ ಸಾಮಾನ್ಯವಾಗಿ ನಮ್ಮ ಜಾನುವಾರುಗಳಿಗೆ ಇನ್ನೂ ಯಾವ ರೀತಿಯ ಒಂದು ರೋಗಗಳು ಬರ್ತವೆ, ಅವುಗಳನ್ನ ತಡೆಗಟ್ಟಲಿಕ್ಕೆ ಏನೆಲ್ಲ ಕ್ರಮಗಳನ್ನು ತಗೋಬಹುದು ನಮ್ಮ? ಈಗ ಅದೇ ನಮ್ಮಲ್ಲಿ ಈ ಬೇಸಿಗೆ ಕಾಲದಲ್ಲಿ ಬರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ಹೇಳಿದೆ. ಇನ್ನು ಮಳೆಗಾಲದಲ್ಲಿ ಕೂಡ ಕೆಲವೊಂದು ಕಾಯಿಲೆಗಳು ಬರ್ತವೆ, ಯಾಕಂದ್ರೆ ನಮಗಿನ್ನ ಮುಂದಿನ ತಿಂಗಳಲ್ಲೇ ಮಳೆಗಾಲ ಪ್ರಾರಂಭ ಆಗುತ್ತೆ. ಹೌದು, ಅದರಲ್ಲಿ ಜಾನುವಾರುಗಳಲ್ಲಿ ಹಸು ಎಮ್ಮೆಗಳಲ್ಲಿ ಈ ಗಳಲ್ ರೋಗ ಅಂತ ಹೇಳ್ತವೆ, ಆ ಕಾಯಿಲೆ ಬರ್ತದೆ. ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ, ಸಾಮಾನ್ಯವಾಗಿ ಇದು ನೀರಿನ ಮುಖಾಂತರ ಬರ್ತಕ್ಕಂಥ ಕಾಯಿಲೆ ಅಂತ ಹೇಳ್ತೀವಿ. ಕಲುಷಿತಗೊಂಡ್ರೆ ಗುಂಡಿಗಳಲ್ಲಿ ನೀರು ತುಂಬಿಕೊಂಡಿರ್ತದೆ, ಅಂತ ನೀರನ್ನು ಹೋಗಿ ಜಾನುವಾರುಗಳು ಕುಡಿಯೋದ್ರಿಂದ ಆ ಬ್ಯಾಕ್ಟೀರಿಯಾಗಳು ದೇಹ ಪ್ರವೇಶ ಮಾಡಿ ಈ ಕಾಯಿಲೆಯನ್ನ ಉಂಟು ಮಾಡ್ತವೆ, ಗಂಟಲು ಬೇನೆ ಅಂತೇಳಿ ನಾವು ಕರಿತೇವೆ. ಜೊತೆಗೆ ಚಪ್ಪೆ ರೋಗ ಅಂತ ಹೇಳ್ತೇವೆ, ಅದು ಕೂಡ ಅಷ್ಟೇನೆ, ಕಲುಷಿತಗೊಂಡಂತ ಮೇವು ಮತ್ತು ನೀರಿನ ಸೇವನೆ ಮಾಡೋದ್ರಿಂದ ಈ ಕಾಯಿಲೆ ಕಂಡು ಬರ್ತದೆ. ಈ ಗಂಟಲು ಬೇನೆ ರೋಗ ಬಂದಾಗ ಅವು ಉಸಿರಾಡೋದಕ್ಕೆ ಬಹಳ ತೊಂದರೆ ಪಡ್ತವೆ, ಗಂಟಲೆಲ್ಲ ಬಾವು ಇರ್ತದೆ, ಉಸಿರಾಟದ ತೊಂದರೆಯಿಂದ ನರಳಿ ಜ್ವರ, ವಿಪರೀತ ಜ್ವರ ಬಂದು ಜಾನುವಾರುಗಳು ಸಾಯುವಂತ ಸಾಧ್ಯತೆ ಇರುತ್ತದೆ. ಹಾಗಾಗಿ ಆ ಒಂದು ಕಾಯಿಲೆಗೆ ಮುಂಜಾಗ್ರತೆಯಾಗಿ ನಾವು ಬೇಸಿಗೆಯಲ್ಲೇನೆ ಏನು ಏಪ್ರಿಲ್ ಮೇ ತಿಂಗಳಲ್ಲೇ ಲಸಿಕೆಗಳನ್ನು ಹಾಕಿಸೋದ್ರಿಂದ ಆ ಗಂಟಲು ಬೇನೆಯನ್ನು ತಡೆಗಟ್ಟಬಹುದು. ಚಪ್ಪೆ ಬೇನೆ ಅಥವಾ ಚಪ್ಪೆ ರೋಗ ಅಂತ ಹೇಳ್ತೇವೆ, ಇದು ಸಾಮಾನ್ಯವಾಗಿ ಓರಿಗಳಲ್ಲಿ ಒಂದು ದಷ್ಟಪುಷ್ಟವಾದ ದನಗಳಲ್ಲಿ ಕಂಡು ಬರ್ತಕ್ಕಂಥ ಕಾಯಿಲೆ ಇದು. ಇದು ಕೂಡ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ, ಹಾಗಾಗಿ ಇದಕ್ಕೂ ಕೂಡ ನಾವು ಈ ಏಪ್ರಿಲ್ ಮೇ ತಿಂಗಳಲ್ಲೇ ಲಸಿಕೆಯನ್ನು ಹಾಕಿಸೋದ್ರಿಂದ ಈ ಕಾಯಿಲೆಯನ್ನು ನಾವು ಸುಲಭವಾಗಿ ಒಂದು ಕಡಿಮೆ ಮಾಡಬಹುದು. ಜೊತೆಗೆ ಕುರಿ ಮೇಕೆಗಳಲ್ಲಿ ಅನೇಕ ಕಾಯಿಲೆಗಳು ವಾತಾವರಣಕ್ಕೆ ಅನುಗುಣವಾಗಿ ಬರ್ತದೆ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಇವೆಲ್ಲ ಬರ್ತವೆ. ಇತ್ತೀಚೆಗೆ ನಾವೆಲ್ಲ ನೀಲಿ ನಾಲಿಗೆ ರೋಗ ಅಂತ ಕೇಳಿದ್ದೇವೆ, ಕುರಿಗಳು ಸಾಕಷ್ಟು ಸಾವನ್ನಪ್ಪಿದ್ದಾವೆ. ಅದು ಮಳೆ ಜಾಸ್ತಿ ಆದಾಗ ನೀರು ಜಾಸ್ತಿ ನಿಂತ ಒಂದು ವಾತಾವರಣದಲ್ಲಿ ಈ ಕುರುಡು ನೊಣಗಳು ಕಡಿಯೋದ್ರಿಂದ ಈ ಕಾಯಿಲೆ ಪ್ರಸಾರ ಆಗ್ತದೆ. ಹಾಗಾಗಿ ಮಳೆಗಾಲ ಜಾಸ್ತಿ ಆದಾಗ ಎಲ್ಲಿ ನೀರು ಜಾಸ್ತಿ ಇರ್ತದೆ ಅಲ್ಲಿ ಆ ಕುರಿಗಳನ್ನ ಹೆಚ್ಚಾಗಿ ಮೇಯಿಸಬಾರದು. ಆ ಕುರಿಗಳನ್ನ ಸ್ವಲ್ಪ ನೀರಿನಿಂದ ದೂರ ತೆಗೆದುಕೊಂಡು ಹೋಗಿ ಅವುಗಳನ್ನ ಮೇಯಿಸಬೇಕು. ಆಮೇಲೆ ಕೊಟ್ಟಿಗೆಯಲ್ಲಿ ಕೂಡ ಸಂಜೆ ಸಮಯದಲ್ಲಿ ಹೊಗೆ ಹಾಕೋದ್ರಿಂದ ಆ ನೊಣಗಳ ಹಾವಳಿ ಕಡಿಮೆ ಆಗ್ತದೆ, ಈ ಒಂದು ಕಾಯಿಲೆ ಕೂಡ ಪ್ರಸಾರ ಆಗದಾಗೆ ನಾವು ಮಾಡಬಹುದು. ರೈತ ಬಾಂಧವರೇ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಮೊಬೈಲ್ ಸಂಖ್ಯೆಗಳು 9444640273 ಹಾಗೂ 9141970272. ಸರ್, ತಾವು ಈ ಲಸಿಕೆಗಳನ್ನು ಹಾಕಿಸ್ಬೋದು ಅಂತಂತೇಳಿದ್ರೆ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಲಸಿಕೆಗಳನ್ನು ಹಾಕಿಸ್ಬೇಕಾಗುತ್ತೆ? ಈಗ ಹಸು ಎಮ್ಮೆ ಇರ್ಬೋದು ಅಥವಾ ಕುರಿ ಮೇಕೆ ಇರ್ಬೋದು, ಈ ಒಂದು ಜಾನುವಾರುಗಳಲ್ಲಿ. ಈಗ ಸಾಮಾನ್ಯವಾಗಿ ನಾವು ಕಾಲುಬಾಯಿ ಲಸಿಕೆಯನ್ನು ವರ್ಷಕ್ಕೆ 2 ಬಾರಿ ಹಾಕ್ತೇವೆ. ಈಗ ಒಂದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹಾಕ್ತೇವೆ, ಹಾಗೇನೆ ಮತ್ತೆ ಜೂನ್ ಜುಲೈ ತಿಂಗಳಲ್ಲಿ ಕೂಡ 2 ಬಾರಿ ಲಸಿಕೆಯನ್ನು ಹಾಕ್ತೇವೆ. ಇದನ್ನು ಕಡ್ಡಾಯವಾಗಿ ನಮ್ಮ ರೈತ ಬಾಂಧವರು ಈ ಲಸಿಕೆಗಳನ್ನು ಹಾಕಿಸ್ಕೋಬೇಕು. ಜೊತೆಗೆ ಈ ಚಪ್ಪೆ ರೋಗ, ಗಳಲೆ ರೋಗ ಅನ್ನೋದನ್ನು ಕೂಡ ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಹಾಕ್ತೇವೆ. ರೈತರು ನಮ್ಮ ಪಶುವೈದ್ಯಕೀಯ ಒಂದು ಆಸ್ಪತ್ರೆಗಳನ್ನು ಭೇಟಿ ಮಾಡಿ ಆ ಲಸಿಕೆಗಳನ್ನು ಹಾಕಿಸ್ಕೋಬಹುದು. ಕುರಿ ಮೇಕೆಗಳಲ್ಲಿ ಕರಳುಬೇನೆ ಅಥವಾ ಈಟಿ ಅಂತ ಹೇಳ್ತೇವೆ, ಗಳಲುಬೇನೆ ಅಂತ ಹೇಳ್ತೇವೆ, ಜೊತೆಗೆ ನೀಲಿ ನಾಲಿಗೆ ರೋಗ, ಕುರಿ ಸಿಡುಬು, ಇವೆಲ್ಲವಕ್ಕೂ ಕೂಡ ಲಸಿಕೆ ನಮ್ಮಲ್ಲಿ ಉಚಿತವಾಗಿ ಲಭ್ಯ ಇದೆ. ರೈತರು ಸಂಪರ್ಕಿಸಿ, ನಮ್ಮ ಆಸ್ಪತ್ರೆಗಳನ್ನು ಸಂಪರ್ಕಿಸಿ ತಮ್ಮ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸ್ಕೊಂಡು ಅವರ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಹೇಳ್ತೇನೆ. ಮತ್ತೆ ಈ ಬೇಸಿಗೆ ಸಮಯದಲ್ಲಿ ಅಕಾಲಿಕ ಮಳೆ ಬರ್ತದೆ, ಸಿಡಿಲಿನ ಆಘಾತ ಆಗುವಂತಹ ಸಾಧ್ಯತೆ ಇರ್ತದೆ. ಅದು ಮನುಷ್ಯರಿಗೆ ಆಗಿರ್ಬೋದು ವೈಯಕ್ತಿಕವಾಗಿ, ಅಥವಾ ಅವರ ಜಾನುವಾರುಗಳಿಗೆ ಆಗಿರ್ಬೋದು. ನಾವು ನೋಡ್ತಾ ಇದ್ದೇವೆ ಸಿಡಿಲಿನ ಪ್ರಕರಣಗಳು ಬಹಳಷ್ಟು ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಈ ಮಳೆ ಬೀಳುವಂತಹ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಎತ್ತರ ಪ್ರದೇಶದಲ್ಲಿ ಜಾನುವಾರುಗಳನ್ನು ಮೇಯಿಸಬಾರದು. ಮಳೆ ಬರುವಂತಹ ವಾತಾವರಣ ಕಂಡು ಬಂದ್ರೆ ಕೂಡಲೇ ಒಂದು ತಗ್ಗಾದ ಪ್ರದೇಶಕ್ಕೆ ಹೊಡ್ಕೊಂಡು ಹೋಗಬೇಕಾಗುತ್ತೆ ಜಾನುವಾರುಗಳನ್ನ. ಆ ನಂತರ ಮರಗಿಡಗಳ ಹತ್ತಿರ ಅಥವಾ ಕರೆಂಟ್ ಕಂಬಗಳ ಹತ್ರ ಅಥವಾ ಈ ನಮ್ಮ ಟವರ್ಗಳು ಟವರ್ಗಳ ಹತ್ರ ಸುತ್ತಮುತ್ತ ಜಾನುವಾರುಗಳನ್ನ ಮೇಯಿಸಬಾರದು, ಅಲ್ಲಿ ಕಟ್ಟಾಕಬಾರದು. ಆದಷ್ಟು ವೈಯಕ್ತಿಕ ಸುರಕ್ಷತೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು, ಜೊತೆಗೆ ಜಾನುವಾರುಗಳ ಸುರಕ್ಷತೆ ಬಗ್ಗೆನೂ ರೈತ ಬಾಂಧವರು ಕೊಡಬೇಕು. ಯಾಕಂದ್ರೆ ಈ ಬೇಸಿಗೆಯಲ್ಲಿ ಮಳೆ ಅಕಾಲಿಕವಾಗಿ ಮಳೆ ಬರ್ತಾ ಇದೆ, ಜೊತೆಗೆ ಸಿಡಿಲಿನ ಒಂದು ಪ್ರಭಾವ ಕೂಡ ಇದೆ. ಕೆಲವರು ಈ ಏನು ನಮಗೆ ನೀವು ಹೇಳಿದ್ರಲ್ಲ HF ಅಥವಾ ಜೆರ್ಸಿ ಅಂತ ಆಕಳುಗಳಲ್ಲಿ, ನಮ್ಮ ದೇಸಿ ತಳಿಗಳಾದರೆ ಬಹಳ ಸುಲಭವಾಗಿ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅವಕ್ಕೆ ಮೇವು ಏನೋ ಒಂದು ಅಂತ ಇಂಥದ್ದೇ ಮೇವು ಕೊಡಬೇಕಂತಲೇ ಇರೋದಿಲ್ಲ. ಆದರೆ ಈ ಮಿಶ್ರ ತಳಿಗಳಿರ್ತಾವಲ್ಲ, ಅವಕ್ಕೆ ಸ್ವಲ್ಪ ಬಹಳ ಎಚ್ಚರಿಕೆ ವಹಿಸಿ ನಾವು ಅವುಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ದಿನ ಪ್ರತಿನಿತ್ಯ ಅವಕ್ಕೆ ಮೈ ತೊಳೆಯೋದಿರ್ಬೋದು ಅಥವಾ ಅವಕ್ಕೆ ಏನು ಇಂಜೆಕ್ಷನ್ಸ್ ಕೊಡೋದಿರ್ಬೋದು, ಈ ಥರ ಎಲ್ಲ ಇರುತ್ತೆ ಸರ್. ಯಾವ ರೀತಿ ನಿರ್ವಹಣೆ ಮಾಡಬೇಕು? ಈಗ ಮಿಶ್ರತಳಿ ಜಾನುವಾರುಗಳಾದರೆ ಒಂದು ಪೌಷ್ಟಿಕವಾದ ಆಹಾರವನ್ನು ಕೊಡಬೇಕಾಗ್ತದೆ. ಅದರಲ್ಲಿ ಏಕದಳ ಧಾನ್ಯಗಳು ಅಂತ ಬೆಳೆಗಳು ಅಂತ ಹೇಳ್ತೀವಿ, ಮೇವಿನ ಬೆಳೆಗಳು, ದ್ವಿದಳ ಮೇವಿನ ಬೆಳೆಗಳು ಅಂತ ಹೇಳ್ತೀವಿ. ಆಮೇಲೆ ಏಕವಾರ್ಷಿಕ ಬೆಳೆಗಳು, ಬಹುವಾರ್ಷಿಕ ಬೆಳೆಗಳು ಅಂತೇಳಿ ಬಹಳ ವಿಧ ವಿಧವಾದ ಮೇವುಗಳಿದ್ದಾವೆ. ಅವುಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಬೆಳೆದು ರೈತರು ಆ ಜಾನುವಾರುಗಳಿಗೆ ಕೊಟ್ಟರೆ ಅದರಿಂದ ಹೆಚ್ಚು ಹಾಲು ಇಳುವರಿ ಕೊಡಬಹುದು. ಜೊತೆಗೆ ಈಗ ನಮ್ಮಲ್ಲಿ ಹೊಸ ಒಂದು ಯೋಜನೆ ಬಂದಿದೆ, ನಮ್ಮ ಚಿತ್ರದುರ್ಗ ಜಿಲ್ಲೆಗಂತೂ ಬಹಳ ಸೂಕ್ತವಾದ ಯೋಜನೆ ಅಂತ ಹೇಳ್ಬೋದು. ಅದನ್ನ ಸೈಲೇಜ್ ಮೇಕಿಂಗ್ ಅಂತ ಹೇಳ್ತೀವಿ, ಅಥವಾ ರಸಮೇವು ತಯಾರಿಕೆ ಮಾಡಿ ಕೊಡಬಹುದು. ಈ ಬೇಸಿಗೆ ಸಮಯದಲ್ಲಿ ಹಸಿರು ಮೇವು ಸಿಗೋದಿಲ್ಲ, ಮಳೆಗಾಲದಲ್ಲೇ ಹೆಚ್ಚಾಗಿ ಬೆಳೆದಂತ ಮೇವನ್ನ ಸಂಗ್ರಹಿಸಿಡುವಂತ ಪದ್ಧತಿ ಅದು. ರಸಮೇವು ಅಂದ್ರೆ ಹೆಚ್ಚಾದ ಹಸಿರು ಮೇವನ್ನ ಬೆಳೆದದನ್ನ ಸಂಗ್ರಹಿಸಿಡುವಂತ ಪದ್ಧತಿ. ಅದಕ್ಕೆ ನಮ್ಮ ಇಲಾಖೆಯಿಂದ ಒಬ್ಬ ಫಲಾನುಭವಿಗೆ ಸೈಲೇಜ್ ಬ್ಯಾಗ್ಸ್ ಅಂತ ಹೇಳ್ತೀವಿ, 8 ಸೈಲೇಜ್ ಬ್ಯಾಗ್ಗಳನ್ನು ಕೊಡ್ತೇವೆ. ಆ ಮೇವು ಬೆಳೆಯೋದಕ್ಕೆ ಒಂದು 5 ಕೆಜಿ ಮೆಕ್ಕೆಜೋಳ, ATM ಅಂತ ಹೇಳ್ತೀವಿ, ಆಫ್ರಿಕನ್ ಟಾಲ್ ಮೆಕ್ಕೆಜೋಳ, ಅದನ್ನ 5 ಕೆಜಿ ಕೊಡ್ತೇವೆ. ಜೊತೆಗೆ ಒಂದು ತಾಡ್ಪಲ್ ಕೊಡ್ತೇವೆ. ಈ ರೀತಿ ಕೊಡ್ತಾ ಇದ್ದೇವೆ ನಮ್ಮ ರೈತರಿಗೆ. ಅದು ಮಿಶ್ರತಳಿ ಜಾನುವಾರುಗಳು ಇರತಕ್ಕಂಥ ರೈತರು, ಅವರು ಸುಲಭವಾಗಿ ಅದನ್ನ ಮೇವನ್ನ ಬೆಳೆದು ಅದನ್ನ ರಸಮೇವಾಗಿ ಪರಿವರ್ತನೆ ಮಾಡಿ ಬೇಸಿಗೆ ಕಾಲದಲ್ಲಿ ಅಥವಾ ಮೇವಿನ ಅಭಾವ ಇರತಕ್ಕಂಥ ಕಾಲದಲ್ಲಿ ಅವನ್ನ ತಮ್ಮ ಜಾನುವಾರುಗಳಿಗೆ ಉಪಯೋಗಿಸಿಕೊಂಡು ಅವುಗಳ ಆಹಾರ ಪೋಷಣೆಯನ್ನ ಮಾಡಬಹುದು. ಸರ್, ಈಗ ನಾವು ಇದುವರೆಗೂ ಬರುವಂಥ ಸಮಸ್ಯೆಗಳು, ಅವುಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಯಾವ್ಯಾವ ಒಂದು ಲಸಿಕೆಗಳನ್ನು ಕೊಡಬೇಕು, ಅದರ ಬಗ್ಗೆ ಎಲ್ಲ ಮಾತಾಡಿದ್ದೇವೆ. ಈ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ನಮ್ಮ ಯುವಕರು ಏನು ದೊಡ್ಡ ದೊಡ್ಡ ನಗರಗಳನ್ನು ಬಿಟ್ಟು ಹಳ್ಳಿಗಳು ಸೇರಿದ್ದಾರೆ. ಇಲ್ಲಿ ಬಂದು ಅವರು ತಮ್ಮ ಒಂದು ಸ್ವಂತ ಉದ್ಯೋಗ ಮಾಡಲಿಕ್ಕೆ, ಸ್ವ ಉದ್ಯೋಗ ಕಂಡುಕೊಳ್ಳಿಕ್ಕೆ ಬಹಳಷ್ಟು ಜನ ಪ್ರಯತ್ನ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಯೋಜನೆಗಳು ಯಾವ ರೀತಿ ಅವರಿಗೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಅಥವಾ ದಾವಣಗೆರೆ ಜಿಲ್ಲೆ ಇರ್ಬೋದು, ಯಾವ ರೀತಿ ಅವಕಾಶಗಳಿದ್ದಾವೆ ಇಲ್ಲಿ ಅನ್ನೋದ್ರ ಬಗ್ಗೆ ಹೇಳಿ ಸರ್. ಯಾವ ರೀತಿ ಮಾಡ್ಬೋದು, ತಳಿಗಳಿರ್ಬೋದು, ಇಂಥ ನಮ್ಗೆ ಬೇಕಾದಂತ ಸೂಕ್ತವಾದ ತಳಿಗಳಿರ್ಬೋದು ಅಥವಾ ಇಲಾಖೆಯಿಂದ ಯಾವ ರೀತಿ ಸಹಾಯ ಸಿಗುತ್ತೆ ಇದ್ರ ಬಗ್ಗೆ ಹೇಳಿ ಸರ್. ಒಂದು ಕರೆ ಇದೆ ಸರ್, ಕರೆ ನಂತರ ನಾವು ಅದನ್ನ ಮಾತಾಡೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು? ನನ್ನ ಹೆಸರು ದೊಡ್ಡಪ್ಪಯ್ಯ ಅಂತ ಸರ್. ದೊಡ್ಡಪ್ಪಯ್ಯ ಅವರು ಎಲ್ಲಿಂದ? ಅನಂತಪುರ ಡಿಸ್ಟಿಕ್. ಅನಂತಪುರದಿಂದ ಹೇಳಿ. ಮಡಕ್ಸಿರ ತಾಲೂಕು ಅಗಳಿ ಮಂಡಲ್. ಹೇಳಿ ಹೇಳಿ ಹೇಳಿ, ಪ್ರಶ್ನೆ ಕೇಳಿ. ನಮ್ಮೂರು ಪಿಪಿ ಅಡಿಗೆ ಅಂತ ಸರ್. ನೀವು ಇಷ್ಟೊತ್ತು ನೀವು ಪ್ರಶ್ನೆ ಕೇಳಿದ್ದು, ಡಾಕ್ಟರ್ ಸರ್ ಹೇಳಿದ್ದು ತುಂಬಾ ಚೆನ್ನಾಗಿತ್ತು ಸರ್. ನಾವು ಏನ್ ಪ್ರಶ್ನೆ ಕೇಳದೇ ಬೇಕಾಗಿಲ್ಲ, ನೀವೇ ಎಲ್ಲ ನಮ್ಗೆ ಒಳ್ಳೆ ಸಲಹೆ ಕೊಡ್ತಾ ಇದ್ರ, ಆದಷ್ಟು ಕೇಳ್ತಾ ಕೂತ್ಕೊಂಡಿದ್ವಿ ಸರ್, ಒಂದ್ 8 ಜನ ಕೂತ್ಕೊಂಡು. ಹೌದಾ? ಹೇಳಿ. ನೀವು ಇನ್ನೂ ಸ್ವಲ್ಪ ನಿಮಗೆ ತಿಳಿದ್ಮಟ್ಟಿಗೆ ಪ್ರಶ್ನೆಗಳು ಅವ್ರ ಹತ್ರ ಕೇಳಿ ಅವರು ಡಾಕ್ಟರ್ ಸರ್ ಕಡೆಯಿಂದ ಹೇಳ್ತೀರಿ, ಅಷ್ಟೇ ಸಾಕು ಸರ್, ನಾವು ಕೇಳೋದೇ ಬೇಡ. ಅಲ್ಲ, ಅದೇ ನಿಮ್ಮ ಪ್ರಶ್ನೆ ಏನಾದ್ರೂ ಇದ್ರೆ ನೀವೇ ಕೇಳಿದ್ರೆ ಗೊತ್ತಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಇರೋಂಥದ್ದು. ಆಯ್ತು ಸರ್, ಡಾಕ್ಟರ್ ಸರ್ ಹತ್ರ ಕೇಳ. ಕೊಡಿ ಕೊಡಿ, ಮಾತಾಡ್ತಿದ್ದಾರೆ. ಹೇಳಿ ದೊಡ್ಡಪ್ಪಯ್ಯ. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ನಮ್ಮ ಎಚ್ ಎಫ್ ಸೀನಿಯರ್ ಸರ್ ಇದೆ ಸರ್. ಈ ಮೊನ್ನೆ ಸ್ವಲ್ಪ ಅದೇ ಈ ಲೂಸ್ ಮೋಷನ್ ಅಂತ ಉಚ್ಕಂಬ ಟೈಪ್ ಮಾಡ್ತಾರೆ ಸರ್, ತಂಗಿನ ಸ್ಮೆಲ್ಲು ಈ ತರ ಸರ್, ಅದ್ ಏನ್ ಸರ್ ಕಾರಣ ಅಂತ ಗೊತ್ತಾಗ್ತಿಲ್ಲ ಸರ್. ಈಗ ಅದೇ ಬೇದಿ ಆಗ್ತದೆ ಅಂತ ಹೇಳಿದ್ರಿ ಲೂಸ್ ಮೋಷನ್. ಹೌದು ಸರ್, ಹೌದು ಸರ್. ಸಾಮಾನ್ಯವಾಗಿ ಎರಡು ಕಾರಣದಿಂದ ಆ ರೀತಿ ಆಗ್ತದೆ. ಮೇವಿನಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ, ಅಂದ್ರೆ ಪ್ರತಿ ದಿವಸ ಕೊಡ್ತಕ್ಕಂಥ ಮೇವು ಬಿಟ್ಟು ಹೊಸದಾಗಿ ಏನಾದ್ರೂ ಮೇವನ್ನ ಹಾಕಿದ್ರೆ ಅಜೀರ್ಣ ಆಗಿ ಆ ರೀತಿ ಆಗೋ ಸಾಧ್ಯತೆ ಇರ್ತದೆ. ಇಲ್ಲ, ಸೀಮೆ ಹಸುಗಳಲ್ಲಿ ಜಂತಿನ ಬಾಧೆ ಜಾಸ್ತಿ ಇರ್ತದೆ. ಜಂತುಗಳಿಗೆ ನೀವು ನಿಯಮಿತವಾಗಿ ಅಂದ್ರೆ 3 ತಿಂಗಳಿಗೆ ಅಥವಾ 4 ತಿಂಗಳಿಗೊಮ್ಮೆ ಜಂತಿನ ಔಷಧಿಯನ್ನ ಹಾಕಿದ್ರೆ ಆ ರೀತಿ ಅದನ್ನು ಕೂಡ ನಾವು ಬೇದಿ ಆಗೋದನ್ನ ಕಡಿಮೆ ತಡೆಗಟ್ಟಬಹುದು. ಅಥವಾ ಆಹಾರದ ವ್ಯತ್ಯಾಸ ಆಗಿದ್ರೆ ಅವಗೊಂದು ಕೆಲವೊಂದು ಔಷಧಿಗಳು ಬರ್ತವೆ, ಟ್ಯಾಬ್ಲೆಟ್ಸ್ ಅಥವಾ ಗುಳಿಗೆಗಳು ಬರ್ತವೆ, ಅದನ್ನ ನೀವು ನಮ್ಮ ನಿಮ್ಮ ಪಶುವೈದ್ಯರನ್ನ ಭೇಟಿ ಮಾಡಿ ತಿಳಿದು ಹಾಕಿದ್ರೆ ಒಳ್ಳೇದು. ಅಲ್ಲಿ ನಿಮ್ಮ ನಿಮ್ ಭಾಗದಲ್ಲಿ ಇರಂತ ಡಾಕ್ಟರ್ ಇರ್ತಾರಲ್ಲ, ನಿಮ್ ಭಾಗದಲ್ಲಿ ಡಾಕ್ಟರ್ ಇರ್ತಾರಲ್ಲ, ಪಶುವೈದ್ಯ ಅಧಿಕಾರಿಗಳು ಇದಾರೆ ಸರ್? ಇದಾರೆ ಸರ್, ಕರ್ನಾಟಕ ಬಾರ್ಡರ್ ಸರ್ ನಮ್ದು. ಗೊತ್ತಾಯ್ತು. ಶಿರಾ ತಾಲೂಕು ಮದ್ಲೂರ್ ಹತ್ರ ಇದೆ ಸರ್ ಹಾಸ್ಪಿಟಲ್, ಗವರ್ಮೆಂಟ್ ಹಾಸ್ಪಿಟಲ್. ಅಲ್ಲಿ ಫ್ರೀ ಆಗೇ ಸಿಗ್ತಾವ? ಹೌದಲ್ಲ, ಫ್ರೀ ಆಗೇ ಕೊಡ್ತಾರೆ, ಅದಕ್ಕೆ ನೀವು ಚಾರ್ಜ್ ಕೊಡಬೇಕಿಲ್ಲ. ಅದೇ ಸರ್ ಕೊಡ್ತಾರೆ ಸರ್. ಈ ಮದ್ಮಧ್ಯ ಆಗೋದಕ್ಕೋಸ್ಕರ ನಿಮ್ಮ ಹತ್ರ ಈ ಪ್ರಶ್ನೆ ಮಾಡಿದೆ. ಖಂಡಿತ, ಅದೇ ಹಂಗ ನೀವು ಆಹಾರದ ವ್ಯತ್ಯಾಸ ಅಥವಾ ಜಂತಿನ ಒಂದು ಬಾಧೆ ಇರಬಹುದು, ಅದಕ್ಕೆ ಒಂದು ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಿದ್ರೆ ಸರಿ ಹೋಗುತ್ತೆ. ಸರಿ ಸರ್, ತುಂಬಾ ಸಂತೋಷ. ನಮಸ್ಕಾರ, ವಿಷಯ ಹೇಳ್ರಿ ಸರ್, ಕೂತ್ಕೊಂಡು ಕೇಳ್ತಾ. ಒಳ್ಳೇದು, ಧನ್ಯವಾದಗಳು. ಸರ್, ಯುವಕರಿಗೆ ಯಾವ ರೀತಿ ಅವಕಾಶ ಇದೆ ಅಂತ ನಾವು ಮಾತಾಡ್ತೀವಿ. ಈಗ ನಮ್ಮಲ್ಲಿ ನಮ್ಮ ರೈತರಿಗೆ ಅನೇಕ ಯೋಜನೆಗಳು ನಮ್ಮ ಇಲಾಖೆಯಲ್ಲಿ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಒಂದು ಮುಖ್ಯಮಂತ್ರಿಗಳ ಅಮೃತ ಜೀವನ ಅಂತ ಒಂದು ಯೋಜನೆ ಇದೆ. ಅದರಲ್ಲಿ ಮಿಶ್ರತಳಿ ಸಾಕಲಿಕ್ಕೆ ಒಂದು ಘಟಕವನ್ನ ಅಂದ್ರೆ 62,000 ರೂಪಾಯಿ ಒಂದು ಘಟಕ ನಾವು ಮಂಜೂರು ಮಾಡ್ತೇವೆ, ಇಲಾಖೆಯಿಂದ ಮಂಜೂರು ಮಾಡ್ತೇವೆ. ಅದರಲ್ಲಿ ಎಸ್ಸಿ ಎಸ್ಟಿ ಫಲಾನುಭವಿ ಆಗಿದ್ರೆ ಅದ್ರ ಶೇಕಡ 33% ಸಹಾಯಧನ ಇರ್ತದೆ, ಇತರರಿಗಾದ್ರೆ 25% ಸಹಾಯಧನ ಇರ್ತದೆ. ಜೊತೆಗೆ ಅಮೃತ ಸಿರಿ ಅಂತ ಹೇಳಿ ಇನ್ನೊಂದು ಯೋಜನೆ ಇದೆ. ಅದರಲ್ಲಿ ನಮ್ಮ ದೇಶೀಯ ತಳಿಗಳನ್ನ ನಮ್ಮ ರೈತರಿಗೆ ಅಥವಾ ಸಾಕುವಂತ ಇಷ್ಟಪಡ್ತಕ್ಕಂಥ ರೈತರಿಗೆ ಕೊಡ್ತೇವೆ. ಅದರಲ್ಲಿ ಮುಖ್ಯವಾಗಿ ಅಮೃತ್ ಮಹಲ್ ಅಂತೇಳಿ ನಮ್ಮ ಭಾಗದ ಒಂದು ಹಸು ಆಗಿರ್ಬೋದು, ಕರು ಆಗಿರ್ಬೋದು, ಮಣಕಾಗಿರ್ಬೋದು, ಇದನ್ನ ನಾವು ಕೊಡ್ತೇವೆ. ಅದರಲ್ಲಿ 25% ರೈತರ ವಂತಿಗೆ ಇರ್ತದೆ, ಇನ್ನು 75% ಸಹಾಯಧನ ರೂಪದಲ್ಲಿ ಕೊಡ್ತೇವೆ. ಜೊತೆಗೆ ನಮ್ಮ ರೈತರು ವಿಶೇಷವಾಗಿ ಒಳ್ಳೊಳ್ಳೆ ಜಾನುವಾರುಗಳನ್ನ ಸಾಕೊಂಡಿದ್ದಾರೆ, ಅವ್ರಿಗೂ ಕೂಡ ಏನಾದರೂ ಕಾಯಿಲೆಗಳು ಜಾನುವಾರುಗಳಿಗೆ ಬಂದು ಮರಣ ಅಪ್ಪಿ ತೊಂದರೆ ಆಗ್ಬಹುದು, ಆರ್ಥಿಕವಾಗಿ ಅವರಿಗೆ ತೊಂದರೆ ಆಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಒಂದು ಹೊಸ ವಿಮಾ ಯೋಜನೆ ಬಂದಿದೆ ಇವತ್ತು ನಮ್ಮ ಇಲಾಖೆಯಲ್ಲಿ. NLM ಅಂತೇಳಿ ಕರಿತೇವೆ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತೇಳಿ ಹೇಳ್ತಾರೆ. ಇದರಲ್ಲಿ ನಾವು ವಿಮೆಯನ್ನ ಮಾಡಿಸ್ಕೋಬಹುದು ಜಾನುವಾರುಗಳಿಗೆ. ಪ್ರತಿಯೊಬ್ಬ ರೈತರು ತಮ್ಮಲ್ಲಿ ಒಂದು ಕನಿಷ್ಠ 5 ಜಾನುವಾರುಗಳಿಗೆ ವಿಮೆಯನ್ನ ಮಾಡಿಸ್ಕೋಬಹುದು. ಒಬ್ಬ ರೈತ ಒಂದು 50,000 ರೂಪಾಯಿ ಬೆಲೆ ಬಾಳ್ತದೆ ಅಂತಂದ್ರೆ ಅದಕ್ಕೆ 2% ಪ್ರೀಮಿಯಂ ಇರ್ತದೆ, ಅಂದ್ರೆ ಪ್ರೀಮಿಯಂ 1,000 ಆಗ್ತದೆ. 50,000 ರೂಪಾಯಿ ಬೆಲೆ ಬಾಳುವಂತ ಹಸುಗೆ 1,000 ಪ್ರೀಮಿಯಂ ಆಗ್ತದೆ. ಅದರಲ್ಲಿ ಎಸ್ಸಿ ಎಸ್ಟಿ ಅಥವಾ ಬಿಪಿಎಲ್ ಇರ್ತಕ್ಕಂತ ರೈತ ಆದ್ರೆ 300 ರೂಪಾಯಿ ಮಾತ್ರ ಕಟ್ಟಬೇಕಾಗುತ್ತೆ, ಒಂದು ಜಾನುವಾರಿಗೆ 300 ರೂಪಾಯಿ ಕಟ್ಟಬೇಕಾಗುತ್ತೆ, ಉಳಿದ 700 ರೂಪಾಯಿ ನಮ್ಮ ಇಲಾಖೆ ಭರಿಸ್ತದೆ. APL ಅಥವಾ ಇತರೆ ಯಾವುದೇ ವರ್ಗದ ರೈತರಾಗಿದ್ರೆ 50% ಅಂತ ಹೇಳ್ತೀವಿ, 500 ರೂಪಾಯಿ ಕಟ್ಟಬೇಕಾಗುತ್ತೆ, ಒಂದು ರಾಸಿಗೆ 500 ರೂಪಾಯಿ ಕಟ್ಟಬೇಕು, ಇಲಾಖೆ 500 ರೂಪಾಯಿ ಭರಿಸ್ತದೆ. ಒಂದು ವರ್ಷದ ಅವಧಿ ಇರ್ತದೆ, ಆ ಒಂದು ವರ್ಷದಲ್ಲಿ ತಮ್ಮ ಜಾನುವಾರುಗಳಿಗೆ ಏನಾದರೂ ತೊಂದರೆ, ಆಕಸ್ಮಿಕ ಮರಣ ಹೊಂದಿದ್ರೆ 50,000 ರೂಪಾಯಿ ಅವರಿಗೆ ವಿಮಾ ಒಂದು ಪರಿಹಾರ ಸಿಗ್ತದೆ. ಇದೊಂದು ಒಂದು ಒಳ್ಳೆಯ ಕಾರ್ಯಕ್ರಮ ಈಗ ಚಾಲ್ತಿಯಲ್ಲಿದೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಇಲಾಖೆಯಲ್ಲಿ. ಇದನ್ನ ನಮ್ಮ ರೈತರು ಸದುಪಯೋಗ ಪಡಿಸ್ಕೋಬೇಕು, ತಮ್ಮ ಹತ್ತಿರದ ಪಶುವೈದ್ಯ ಸಂಸ್ಥೆಯನ್ನು ಭೇಟಿ ಮಾಡಿ ತಮ್ಮ ಜಾನುವಾರುಗಳಿಗೆ ಈ ವಿಮೆಯನ್ನ ಮಾಡಿಸ್ಕೊಂಡ್ರೆ ಮುಂದಿನ ಒಂದು ವರ್ಷದಲ್ಲಿ ಯಾವುದೇ ತೊಂದರೆ ಆಗದ ಹಾಗೆ ಜಾನುವಾರುಗಳನ್ನ ಕಾಪಾಡ್ಕೋಬಹುದು, ಮತ್ತೆ ರೈತರಿಗೂ ಕೂಡ ಯಾವುದೇ ಒಂದು ಆರ್ಥಿಕವಾಗಿ ತೊಂದರೆ ಆಗೋದಿಲ್ಲ. ಸರ್, ಈಗ ಈ ಒಂದು ಪಶುಸಂಗೋಪನೆ ಮಾಡಂತಿರಬಹುದು, ಕುರಿ ಸಾಕಾಣಿಕೆ ಮಾಡಂತಾರೆ ನಮ್ಮ ರೈತರು, ಅದರಲ್ಲಿ ನಮ್ಮ ಯುವ ರೈತರು ಕೆಲವರು ಇರ್ತಾರೆ, ಇಂಥ ವಿಷಯದಲ್ಲಿ ಸ್ವಲ್ಪ ಆಸಕ್ತಿ ಹೊಂದಿರ್ತಾರೆ, ನಾನು ಮಾಡಬೇಕು ಅನ್ನೋದು, ಅವ್ರಿಗೇನಾದ್ರೂ ತರಬೇತಿ ಕಾರ್ಯಕ್ರಮಗಳು ಏನಾದರೂ ಸಿಗುತ್ತಾ? ಅಂದ್ರೆ ಹೆಂಗ್ ಸಾಕಣೆ ಮಾಡಬೇಕು, ಯಾವ ರೀತಿ ಅದಕ್ಕೆ ಇಲಾಖೆಯಿಂದ ಏನಾದರೂ ತರಬೇತಿ ಸಿಗುತ್ತಾ? ಒಂದು NLM ಯೋಜನೆಯಲ್ಲೇನೆ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ತರಬೇತಿಗಳು ನಡೀತಾ ಇದ್ದಾವೆ, ಎಲ್ಲ ತಾಲೂಕು ಮಟ್ಟದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಒಂದು ವೈಜ್ಞಾನಿಕ ಜಾನುವಾರು ಸಾಕಾಣಿಕೆ ಅನ್ನೋದ್ರ ಬಗ್ಗೆ ತರಬೇತಿಯನ್ನ ಕೊಡ್ತಾ ಇದ್ದೇವೆ. ಅದರಲ್ಲಿ ತಜ್ಞ ವೈದ್ಯರು ಭಾಗವಹಿಸಿಬಿಟ್ಟು ಹಸು ತಳಿಗಳ ಬಗ್ಗೆ ಆಯ್ಕೆ ಯಾವ ರೀತಿ ಮಾಡಬೇಕು, ತಳಿಗಳು ಯಾವ ರೀತಿ ಆಯ್ಕೆ ಮಾಡಬೇಕು, ಅವುಗಳ ಸಾಕಾಣಿಕೆ ಆಹಾರ ಯಾವ ರೀತಿ ಆಹಾರವನ್ನ ನಾವು ಬೆಳೆದ್ಬಿಟ್ಟು ಅವುಗಳಿಗೆ ಕೊಡಬೇಕು, ಆ ಜಾನುವಾರುಗಳ ನಿರ್ವಹಣೆ ಏನು ಅಂತೇಳಿ, ಹಾಗೆ ಜಾನುವಾರುಗಳಿಗೆ ಬರ್ತಕ್ಕಂತ ಕಾಯಿಲೆಗಳು ಅವುಗಳ ನಿರ್ವಹಣೆ, ಅದು ಮುಂಜಾಗ್ರತಾ ಕ್ರಮಗಳು, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ತರಬೇತಿಗಳನ್ನ ಕೊಡ್ತಾ ಇದ್ದೇವೆ. ಯಾವುದೇ ಆಸಕ್ತರ ಏನು ರೈತರಿದ್ರೆ ತರಬೇತಿ ಪಡಿಬೇಕು ಅಂತೇಳಿ ಇಚ್ಛಿಸಿದ್ರೆ ಅವರು ನಮ್ಮ ತಾಲೂಕಿನ ಸಹಾಯಕ ನಿರ್ದೇಶಕರುಗಳನ್ನ ಭೇಟಿ ಮಾಡಿ ತರಬೇತಿಯನ್ನ ಪಡ್ಕೋಬಹುದು. ಅದಕ್ಕೆ ಸಮಯ ನಿಗದಿ ಮಾಡಿರ್ತಾರೆ ಸರ್, ಹೇಗೆ ಮಾಡ್ತಾರೆ? ಸಾಮಾನ್ಯವಾಗಿ 3 ದಿವಸದ ತರಬೇತಿ ಇರ್ತದೆ, ಅದರಲ್ಲಿ 2 ದಿವಸ ಒಂದು ತರಬೇತಿಯನ್ನ ಕೊಟ್ಟು 3ನೇ ದಿವಸ ಒಂದು ಒಬ್ಬ ಪ್ರಾತ್ಯಕ್ಷಿಕೆಯನ್ನ ಇರ್ತದೆ, ಒಬ್ಬ ರೈತರ ಬಳಿಗೆ ನಾವು ಕರ್ಕೊಂಡು ಹೋಗ್ತೀವಿ, ಯಾರು ಚೆನ್ನಾಗಿ ಅದನ್ನ ಮಾಡಿದರೆ ಹೈನುಗಾರಿಕೆ ಅವರ ಒಂದು ಇದನ್ನ ತೋರಿಸ್ತೇವೆ. ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಾನುವಾರುಗಳನ್ನು ಹೊಂದಿರುವಂತ ಒಂದು ಜಿಲ್ಲೆ ಅಂತ ಕೇಳಿದೀವಿ ನಾವು. ಈ ಭಾಗದಲ್ಲಿ ಇಂಥ ಒಂದು ಕುರಿ ಸಾಕಾಣಿಕೆ ಆಗಲಿ ಹೈನುಗಾರಿಕೆ ಹಸು ಸಾಕಾಣಿಕೆ ಮಾಡೋರಿಗೆ ಯಾವ ತಳಿಗಳು ಸೂಕ್ತ ಅಂತ ಹೇಳ್ತೀರಿ ಸರ್? ಈಗ ಯಾಕಂದ್ರೆ ನಮ್ಮದು ಸಾಕಷ್ಟು ಬಿಸಿಲಿನ ಪ್ರದೇಶ, ಸಾಕಷ್ಟು ಬಿಸಿಲಿರುತ್ತೆ, ಆಮೇಲೆ ಮಳೆ ಅಂತ ಸಾಕಷ್ಟು ಮಳೆ ಆಗೋದಿಲ್ಲ, ಯಾವಾಗ ಒಂದ್ಸರಿ ಮಳೆ ಬರುತ್ತೆ ಆದ್ರೆ ಒಂದ್ ಸಮಯದಲ್ಲಿ ಬರುತ್ತೆ ಹೋಗ್ಬಿಡುತ್ತೆ, ನಮಗೆ ಅದ್ರ ಮಳೆದ ಒಂದು ಚಾಲೆಂಜ್ ಇರುತ್ತೆ. ಯಾಕಂದ್ರೆ ಕೆಲವೊಂದ್ ಸಮಯದಲ್ಲಿ ಬಹಳ ದಿನ ಮಳೆನೇ ಆಗೋದಿಲ್ಲ, ಆಮೇಲೆ ಕಳೆದ ವರ್ಷ ಆದಂಗೆ ಒಂದ್ ತಿಂಗಳದಲ್ಲಿ ಫುಲ್ ಮಳೆ ಬಂದು ಹೋಗ್ಬಿಡ್ತದೆ. ಇದಕ್ಕೆ ತಕ್ಕಂತೆ ಇಲ್ಲಿ ಯಾವ ಒಂದು ತಳಿಗಳನ್ನ ಸಾಕಿದರೆ ನಮ್ಮ ರೈತರು ಯಶಸ್ವಿ ಆಗಬಹುದು ಅಂತ ಹೇಳ್ತಾರೆ? ಈಗ ಹೈನುಗಾರಿಕೆಗೆ ಸಂಬಂಧಪಟ್ಟಾಗೆ ನೋಡೋದಾದ್ರೆ ಮುಖ್ಯವಾಗಿ 2 ತಳಿಗಳಿದ್ದಾವೆ ಹಸುಗಳಲ್ಲಿ, ಒಂದು HF ಅಂತ ಹೇಳ್ತೇವೆ, ಇನ್ನೊಂದು ಜೆರ್ಸಿ ಅಂತ ಹೇಳ್ತೇವೆ. ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಜೆರ್ಸಿ ತಳಿ ಬಹಳ ಸೂಕ್ತವಾದ್ದು, ಯಾಕೆಂದ್ರೆ ವಾತಾವರಣದ ತಾಪಮಾನವನ್ನ ತಡ್ಕೊಳ್ಳುವಂತ ಶಕ್ತಿ ಅದಕ್ಕೆ ನೈಸರ್ಗಿಕವಾಗಿ ಬಂದಿದೆ ಜೆರ್ಸಿ ತಳಿಗೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ರೈತರು ಹೈನುಗಾರಿಕೆ ಮಾಡೋದಾದ್ರೆ ಜೆರ್ಸಿ ತಳಿಯ ಹಸುಗಳನ್ನೇ ಸಾಕಿದ್ರೆ ತುಂಬಾ ಒಳ್ಳೆಯದು, ಈ ವಾತಾವರಣಕ್ಕೆ ಹೊಂದಿಕೊಂಡು ಅದು ಇರೋದ್ರಿಂದ ಅನುಕೂಲ ಆಗ್ತದೆ. ಇನ್ನು ಕುರಿ ಮೇಕೆಗಳಿಗೆ ನಾವು ಬಂದ್ರೆ ಕುರಿ ಮೇಕೆಗಳ ಅನೇಕ ತಳಿಗಳಿದ್ದಾವೆ. ನಮ್ಮ ಜಿಲ್ಲೆಯ ಒಂದು ತಳಿ ಇದೆ, ಅದನ್ನ ನಾವು ಚಿತ್ರದುರ್ಗ ಅಥವಾ ಬಳ್ಳಾರಿ ತಳಿ ಅಂತೇಳಿ ನಾವು ಕರಿತೇವೆ. ಈಗ ಅದು ನಮ್ಮ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ತದೆ, ಜೊತೆಗೆ ಮತ್ತೆ ಮಾರ್ಕೆಟ್ ಕೂಡ ಅದಕ್ಕೆ ಒಳ್ಳೆ ಚೆನ್ನಾಗಿದೆ, ಮಾರ್ಕೆಟ್ ಇದೆ, ಬೆಲೆ ಇದೆ. ಹಾಗಾಗಿ ನಮ್ಮ ತಳಿಯನ್ನೇ ಅದನ್ನ ಸಾಕಬಹುದು, ನಮ್ಮ ಸ್ಥಳೀಯ ತಳಿಯನ್ನೇ ಸಾಕಬಹುದು. ಇಲ್ಲ ಇನ್ನು ಹೆಚ್ಚಿನ ನಾವು ಸುಧಾರಿತ ಮಟ್ಟದಲ್ಲಿ ಅದನ್ನ ಸಾಕೋದಾದ್ರೆ ಇನ್ನೊಂದು ನಾರಿ ಸುವರ್ಣ ಅಂತೇಳಿ ಒಂದು ಹೊಸದಾದ ತಳಿ ಇದೆ, ಅದು ಕುರಿ ತಳಿ, ಸಾಮಾನ್ಯವಾಗಿ 2 ಮರಿ ಕೊಡ್ತದೆ ಅದು ನಾರಿ ಸುವರ್ಣ ಅಂತ. ಹಾಗಾಗಿ ಅದು ಲಾಭದಾಯಕ ಆಗ್ತದೆ, ಹೆಚ್ಚು ಲಾಭದಾಯಕ ಆಗ್ತದೆ. ಅಂತ ತಳಿಯನ್ನು ಕೂಡ ಈ ಭಾಗದಲ್ಲಿ ಸಾಕಾಣಿಕೆ ಮಾಡಬಹುದು. ಸರ್, ತಾವ್ ಕುರಿ ತಳಿಗಳ ಬಗ್ಗೆ ಹೇಳಿದ್ರೆ ಇನ್ನು ನಮ್ಮಲ್ಲಿ ಏನು ಒಂದು ಪದ್ಧತಿ ಅಂದ್ರೆ ಕುರಿನ ಹೊರಗಡೆ ತಗೊಂಡೋಗಿ ಮೇಯಿಸ್ಕೊಂಡು ಬರೋದು ಇದೆ. ಈಗ ಇತ್ತೀಚೆಗೆ ಇನ್ನೂ ಒಂದು ಹೊಸ ಪದ್ಧತಿ ಪ್ರಾರಂಭ ಆಗಿದೆ, ಅಂದ್ರೆ ಅಲ್ಲೇ ಒಂದು ಕೊಟ್ಟಿಗೆ ಮಾಡಿ ಅದರಲ್ಲೇ ಸಾಕುವಂತದ್ದು. ಯಾವ್ದು ಒಳ್ಳೇದು ಅಂತಾರೆ, ಯಾವ್ದು ಲಾಭದಾಯಕ ಅಂತ ಹೇಳ್ತೀರಾ? ಈಗ ನಮ್ಮಲ್ಲಿ ಪರಂಪರಾಗತವಾಗಿ ಕುರಿ ಸಾಕಾಣಿಕೆ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಹೊರಗಡೆ ಬಿಟ್ಟು ಮೇಯಿಸಿಕೊಂಡು ಬರುವಂತದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಆದ್ರೆ ಈ ಹೊರಗಡೆ ಕುರಿಗಳನ್ನ ಹೊಡ್ಕೊಂಡು ಹೋಗಿ ಮೇಯಿಸ್ಕೊಂಡ್ ಬಂದ್ರೆ ಆ ಶಕ್ತಿ ವ್ಯಯ ಆಗ್ತದೆ, ವೇಸ್ಟ್ ಆಗ್ತದೆ. ದಿವಸ 4-5 ಕಿಲೋಮೀಟರ್ 5-6 ಕಿಲೋಮೀಟರ್ ಅದು ನಡೀತದೆ, ಅಷ್ಟು ಕ್ಯಾಲೋರಿ ಕಳ್ಕೊಳ್ತದೆ. ತಿಂದದ್ದೆಲ್ಲ ಅಲ್ಲಿ ಓಡಾಟದಲ್ಲೇ ಅದು ವ್ಯರ್ಥ ಆಗೋಗ್ತದೆ. ಹಾಗಾಗಿ ಈಗ ಹೊಸ ಪದ್ಧತಿ ಸ್ಟಾಲ್ ಫೀಡಿಂಗ್ ಅಂತ ಹೇಳ್ತೇವೆ, ಅಥವಾ ಕೊಟ್ಟಿಗೆಯಲ್ಲಿ ಕುರಿ ಸಾಕಾಣಿಕೆ ಪದ್ಧತಿ ಅಂತ ಹೇಳ್ತೇವೆ. ಅಂದ್ರೆ ಹೊರಗಡೆ ಬಿಡದ ಹಾಗೆ ಕೊಟ್ಟಿಗೆಯಲ್ಲೇ ಅವನ್ನ ಸಾಕೋದ್ರಿಂದ ಅವುಗಳ ಓಡಾಟ ಶಕ್ತಿ ವ್ಯಯ ಆಗೋದು ಕಡಿಮೆ ಆಗ್ತದೆ. ಆ ತಿಂದದ್ದೆಲ್ಲ ಉತ್ಪಾದನೆ, ಅದು ಮಾಂಸ ಉತ್ಪಾದನೆ ಆಗಿರ್ಬೋದು, ಮರಿ ಉತ್ಪಾದನೆ ಆಗಿರ್ಬೋದು, ಅದರಲ್ಲಿ ಅದು ಹೆಚ್ಚಿಗೆ ತೊಡಸ್ಕೊಳ್ಳೋದ್ರಿಂದ ಇದು ಹೆಚ್ಚು ಲಾಭದಾಯಕ ಅಂತ ಹೇಳ್ತೇವೆ. ಜೊತೆಗೆ ನಿರ್ವಹಣೆ ಬಹಳ